ಬೌಂಡ್ರಿಗೆ ಅಂದ್ರೆ ಸುತ್ತಲೂ ಬದಿನ ಸುತ್ತಲೂ ಇವತ್ತು ಯಾವ ರೀತಿಯಾದಂತಹ ಒಂದು ಅರಣ್ಯ ಕೃಷಿಯನ್ನ ಮಾಡಬಹುದು, ಜೊತೆಗೆ ಖುಷ್ಕಿ ಪ್ರದೇಶದಲ್ಲಿ ಇವತ್ತು ಅರಣ್ಯವನ್ನ ಯಾವ ರೀತಿ ಮಾಡಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳಾದ ಟಿ ಆರ್ ಅಮೃತ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಈ ಒಂದು ಅರಣ್ಯ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ಮೇಡಮ್, ಮೊದಲನೇದಾಗಿ ನಿಮಗೆ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅರಣ್ಯ ಕೃಷಿ ಅಂದ್ರೆ ಏನು? ಅರಣ್ಯ ಕೃಷಿ ಅಂದ್ರೆ ರೈತರು ತಮ್ಮ ಜಮೀನಲ್ಲೇ ಅರಣ್ಯ ಗಿಡಗಳನ್ನ ನೆಟ್ಕೋಬಹುದು. ನಾವು ಅರಣ್ಯ ಕೃಷಿಯಲ್ಲಿ ನಮ್ಮ ಸಾಮಾಜಿಕ ಅರಣ್ಯ ವಲಯದಿಂದ 1 ಎಕರೆಗೆ 160 ಗಿಡದಂತೆ ಒಬ್ಬ ರೈತನಿಗೆ ಕೊಡ್ತೀವಿ ಗಿಡಗಳನ್ನ. ಅದಕ್ಕೆ ಪ್ರೋತ್ಸಾಹಧನ ಕೂಡ ಇರುತ್ತೆ. ನಮ್ದ್ರಲ್ಲಿ KAPY ಮತ್ತೆ SMAF ಅಂತ ಎರಡು ಸ್ಕೀಮ್ ಇದೆ. ಅದಲ್ಲದೆ ನಮ್ ನರೇಗಾದಲ್ಲೂ ಸಹ ನಾವು ಪ್ರೋತ್ಸಾಹಧನವನ್ನ ನೀಡ್ತೀವಿ. KAPY ನಮಗೆ 150 ರೂಪಾಯಿ ಹಂಗೆ 3 ವರ್ಷದಲ್ಲಿ ಪ್ರೋತ್ಸಾಹಧನ ಸಿಗುತ್ತೆ. ಹಾಗೆ SMAF ಅಲ್ಲಿ 4 ವರ್ಷದಲ್ಲಿ 35 ರೂಪಾಯಿ ಹಂಗೆ ಪ್ರೋತ್ಸಾಹಧನ ಸಿಗುತ್ತೆ. ನಿಮಗೆ ಪ್ರೋತ್ಸಾಹಧನ ಅನ್ನೋದಕ್ಕಿನ್ನ ನಾವು ಮರಗಳನ್ನ ಯಾವ ಕಾರಣಕ್ಕೋಸ್ಕರ ಬೆಳೆಸಬೇಕು ಅಂದ್ರೆ, ಈಗ ನಿಮಗೆಲ್ಲ ಗೊತ್ತಿರಬಹುದು, ಕೋವಿಡ್ ಇಂದ ನಮ್ಗೆ ಈಗ ಉಸಿರಾಡಕ್ಕೆ ಆಕ್ಸಿಜನ್ ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾದಂತ ವಿಷಯ. ಇತ್ತೀಚಿನ ದಿನಗಳಲ್ಲಿ ಈ ಒತ್ತುವರಿ ಈ ತರ ಆಗ್ತಾ ಆಗ್ತಾ ಮರಗಳ ಸಂಖ್ಯೆ ಕಡಿಮೆ ಆಗಿದೆ. ಏನು ಮನುಷ್ಯರಿಗೆ ಆಕ್ಸಿಜನ್ ನೀಡೋದು ಮರಗಳಿಂದಾನೆ. ಮರಗಳು ನಮ್ಮ ಪರಿಸರದಲ್ಲಿರೋಂತ ಕಾರ್ಬನ್ ಡೈಆಕ್ಸೈಡ್ ನ ತಾನು ಹೀರ್ಕೊಂಡು ನಮಗೆ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಅದರಿಂದಾನೆ ನಾವು ಆಕ್ಸಿಜನ್ ನ ಪಡೆಯೋದು. ಈಗ ನೋಡಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿರೋದ್ರಿಂದ ಎಲ್ಲಾ ಮರಗಳು ಹೋಗ್ಬಿಟ್ಟು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ, ಆಕ್ಸಿಜನ್ ನ ಹಾಸ್ಪಿಟಲ್ ಅಲ್ಲಿ ಕೊಂಡ್ಕೊಂಡ್ಬಿಟ್ಟು ನಾವು ಆಕ್ಸಿಜನ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಆತರ ಆಗ್ಬಾರ್ದು. ಅಟ್ಲೀಸ್ಟ್ ಇಷ್ಟು ದಿನ ಅಂತರೂ ಎಷ್ಟೋ ನಾಶ ಆಗ್ಬಿಟ್ಟಿದೆ, ಬಟ್ ಇನ್ ಮುಂದಾದ್ರೂ ಇರೋದನ್ನಾದ್ರೂ ನಾವು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ಜನಗಳು ತಿಳ್ಕೊಂಡು ಅವ್ರ ಕರ್ತವ್ಯ ಕೂಡ ಆಗಿರುತ್ತೆ ಅದು ಮರಗಳನ್ನ ಉಳಿಸೋದು. ಅರಣ್ಯ ಇಲಾಖೆ ಅವ್ರು ಮಾತ್ರ ಇದನ್ನ ಮಾಡಕ್ಕಾಗಲ್ಲ, ಅವ್ರದ್ದು ಸಹ ನಮಗೆ ಒಂದು ಸಹಕಾರ ಕೊಟ್ರೆ ನಾವು ಮರಗಳನ್ನ ಹೆಚ್ಚು ಹೆಚ್ಚು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು. ನನ್ನ ವಿನಂತಿ ಏನಂದ್ರೆ, ಎಲ್ಲರೂ ತಮ್ಮ ಕೃಷಿ ಭೂಮಿಯಲ್ಲಿ ಅರಣ್ಯ ಪಿಸಿಸ್ಗಳನ್ನ ತಮ್ಮ ಬದು ಅಥವಾ ಈ SMAF ಅನ್ನೋ ಸ್ಕೀಮ್ ಅಲ್ಲಿ ಹೈ ಡೆನ್ಸಿಟಿ ಲೋ ಡೆನ್ಸಿಟಿ ಅಂತೇಳಿ ಬೌಂಡ್ರಿ ಪ್ಲಾಂಟೇಶನ್ ಅಂತೇಳಿ 3 ತರ ವಿಂಗಡಣೆ ಇದೆ. ಹೈ ಡೆನ್ಸಿಟಿಲಿ ನಾವು 1500 ತನಾನು ಗಿಡ ಕೊಡ್ತೀವಿ. ದಯವಿಟ್ಟು ಬನ್ನಿ. ನಿಮ್ಮ ಜಮೀನಲ್ಲಿ ಯಾವ್ದು ಪಾಳು ಬಿದ್ದಿರೋ ಜಮೀನಲ್ಲಿ ಬೇಡ. ನೀವು ಅಟ್ಲೀಸ್ಟ್ ನೀವು ಕೃಷಿಗಿಂತ ನಿಮಗೆ ಆದಾಯ ಬರಲೇಬೇಕು. ಯಾಕೆಂದ್ರೆ ಯಾರು ಲಾಂಗ್ ಟರ್ಮ್ ಆದಾಯಕ್ಕೋಸ್ಕರ ಯಾರು ಕಾಯಲ್ಲ. ಕೃಷಿಯಿಂದ ಆದಾಯ ಬರಲೇಬೇಕು. ನಿಮಗೆ ಪೂರ್ತಿ ಜಮೀನಲ್ಲಿ ಹಾಕಕ್ ಆಗ್ಲಿಲ್ಲ ಅಂದ್ರು ಸಹ ಬೌಂಡ್ರಿಲಿ ಹಾಕ್ಬಹುದು. ಲೋ ಡೆನ್ಸಿಟಿ ಪ್ಲಾಂಟೇಶನ್ ಈ ತರ ಮಾಡಬಹುದು. ಎಕರೆಗೆ 500 ಗಿಡ 400 ಗಿಡ ಈ ತರ ಎಲ್ಲ ಹಾಕಬಹುದು. ಅದಕ್ಕೆ ಪ್ರೋತ್ಸಾಹಧನ ನಮ್ ಕಡೆಯಿಂದ ನಿಮಗಿರುತ್ತೆ, ಗಿಡ ಕೂಡ ಇರುತ್ತೆ. ದಯವಿಟ್ಟು ಎಲ್ರು ಬನ್ನಿ, ಆದಷ್ಟು ಮರಗಳನ್ನ ಹೆಚ್ಚಿಸಿ. ಅದಲ್ಲದೆ ನಿಮ್ ಜಮೀನಿಗೆ ನೀರಿನ ಸಂರಕ್ಷಣೆ ಕೂಡ ಆಗುತ್ತೆ. ಒಂದು ಆಲದ ಮರ ನನಗೆ ಗೊತ್ತಿರಂಗೆ 3000 ಲೀಟರ್ ಅಷ್ಟು ನೀರನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳುತ್ತೆ. ಆ ನೀರು ನಿಮ್ ಹೊಲಕ್ಕೆ ಇನ್ನೋ ಬೇರೆ ಯಾವ್ದೋ ಒಂದು ಜಾತಿಯ ನೀವು ಕೃಷಿಕ ಭೂಮಿಯನ್ನ ಮಾಡಿದ್ರು ಕೂಡ ಆ ನೀರು ನಿಮ್ಮ ಕೃಷಿ ಬೆಳೆಯಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಿಮಗೆ ಯಾವುದೇ ಅರಣ್ಯ ಸ್ಪೀಸೀಸ್ ಬೆಳೆಸಿದ್ರು ಕೂಡ ಅದು ಮಣ್ಣಿನ ಸವಲತ್ತತೆಯನ್ನ ಹೆಚ್ಚಿಗೆ ಮಾಡುತ್ತೆ. ಲೈಕ್ ನೈಟ್ರೋಜನ್ ಪೊಟ್ಯಾಶಿಯಂ ಈ ತರ NPK ಕಂಟೆಂಟ್ ನ ಮಣ್ಣಲ್ಲಿ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಎಲ್ರೂ ಮರಗಳನ್ನ ಬೆಳೆಸಿ ಮರಗಳಿಂದಾನೆ ಮುಂದೆ ಎಲ್ಲಾ ಜನತೆಯ ಜೀವನ ಚೆನ್ನಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅರಣ್ಯ ಕೃಷಿ ಅಂತಂದ್ರೆ ಯಾವ ಯಾವ ಪ್ರದೇಶಗಳಲ್ಲಿ ನಮ್ಮ ಕೃಷಿಕರು ಅರಣ್ಯ ಕೃಷಿ ಮಾಡಬಹುದು ಅಂತ ಹೇಳ್ತೀರ? ಅರಣ್ಯ ಕೃಷಿ ತಮ್ಮ ಜಮೀನಲ್ಲೇ ಮಾಡಬಹುದು ಸರ್, ಯೋಗ್ಯವಲ್ಲದ ಭೂಮಿಲೂ ಮಾಡಬಹುದು. ಅಲ್ಲದೆ ಬೆಳೆಗಳು ಇದ್ದಂತ ಭೂಮಿಯಲ್ಲೂ ಸಹ ಸುತ್ತಲೂ ಹಾಕ್ಬೋದಲ್ಲ, ಆತರನು ಹಾಕ್ಬಹುದು. ನಿಮಗೆ ಪೂರ್ತಿ ಜಮೀನ್ ಬೇಡ ಅಂದ್ರೆ ಅಟ್ಲೀಸ್ಟ್ ಬೌಂಡ್ರಿ ಹಾಕ್ಬೇಕು. ಅಡಕೆ ತೋಟದಲ್ಲೂ ಬೌಂಡ್ರಿ ಹಾಕ್ಬಹುದು. ಎನ್ವೈರನ್ಮೆಂಟ್ ಗೆ ಯೂಸ್ ಆಗಂತ ಸವಲತ್ತೆ ಅಂತ ಅಲ್ಲ, ಇದರಿಂದ ಆದಾಯ ಕೂಡ ಬರುತ್ತೆ. ಲೈಕ್ ನೀವೀಗ ಟೀಕ್ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಒಂದು ಗಿಡದಿಂದ ಮಿನಿಮಮ್, ನಾನು ಮ್ಯಾಕ್ಸಿಮಮ್ ಹೇಳಲ್ಲ, ಮಿನಿಮಮ್ ಕಡಿಮೆ ಅಂದ್ರು 45,000 ಅಷ್ಟು ಆದಾಯ ಸಿಗುತ್ತೆ. ಹಾಗೆ ಮಹಾಗಣಿ ಮತ್ತೆ ಹೆಬ್ಬೇವಿಂದ ನಿಮಗೆ 8,000-12,000 ಇಷ್ಟು ಆದಾಯ ಸಿಗುತ್ತೆ. ಅದೇ ಗೊತ್ತಿರಬಹುದು ನಿಮಗೆ, ಸ್ಯಾಂಡಲ್ ನಮ್ದು ಗಂಧದ ನಾಡು. ಸ್ಯಾಂಡಲ್ ಇಂದ ಒಂದು ಮರದಿಂದ ಇಲ್ಲ ಅಂದ್ರೂ 1 ಲಕ್ಷದವರೆಗೂ ಆದಾಯ ಸಿಗುತ್ತೆ. ಅದೇ ನಮ್ದು ಫಾರೆಸ್ಟ್ ಸ್ಪೀಸೀಸ್ ಏನಂದ್ರೆ ಲಾಂಗ್ ಟರ್ಮ್ ರೊಟೇಷನ್ ಪೀರಿಯಡ್ ಇರುತ್ತೆ, ಸ್ವಲ್ಪ ಕಾಯ್ಬೇಕು. ಈ ಹೆಬ್ಬೇವು ಮತ್ತೆ ಮಹಾಗಣಿ ಹಾಕೊಂಡ್ರೆ ನಿಮಗೆ 8-12 ವರ್ಷದಲ್ಲಿ ಆದಾಯ ಸಿಗುತ್ತೆ. ಟೀಕು ಸ್ಯಾಂಡಲ್ ಅಂತದ್ದೆಲ್ಲ ನಮಗೆ 30 ವರ್ಷ ಕಾಯ್ಲೇಬೇಕಾಗುತ್ತೆ. ನಿಮಗಲ್ದಿದ್ರು ಇದು ಮರಗಳು ಬೆಳೆಸೋದ ಒಂಥರ ಹೆಂಗೆ ಅಂದ್ರೆ ಇನ್ಸೂರೆನ್ಸ್ ತರ. ನಿಮಗಲ್ದಿದ್ರು ನಿಮ್ ಮಕ್ಳಿಗೆ ಅವ್ರ ಎಜುಕೇಶನ್ಗೋ ಅವ್ರ ಮದ್ವೆಗೋ ಯಾವ್ದಕ್ಕಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಯಾಕೆಂದ್ರೆ ಒಂದು ಗಿಡದಿಂದ ಟೀಕ್ ಮರದಿಂದ 45,000 ಸಿಗೋದು ಅಂದ್ರೆ ನಿಮ್ಮ ಜಮೀನಲ್ಲಿ 160 ಗಿಡ ಇದ್ರೆ ಎಷ್ಟು ದುಡ್ಡು ಬರ್ಬೋದು, ಆದಾಯ ಬರುತ್ತೆ ಈ ಕೃಷಿ ಅರಣ್ಯದಿಂದ. ಎಲ್ಲಾ ತರ ಲಾಭ ಇದೆ, ದಯವಿಟ್ಟು ಇದನ್ನ ಉಪಯೋಗ ಪಡಿಸ್ಕೊಳ್ರಿ ಅಂತ ನನ್ನ ವಿನಂತಿ. ಈಗ ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ನಮ್ಮ ರೈತರು ಹೊಸ್ತಾಗ ಈಗ ಯಾರೋ ಒಬ್ರು 1-2 ಎಕರೆ ನಾವು ಏನೋ ಒಂದು ಅರಣ್ಯ ಕೃಷಿ ಮಾಡ್ಬೇಕಪ್ಪ ಅನ್ಕೊಂಡಾಗ ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಬಂದು ವಿಚಾರಣೆ ಮಾಡಿದಾಗ ನಮ್ಮ ಕೃಷಿಕರು ನಿಮ್ಮ ಇಲಾಖೆಯಿಂದ ಕೃಷಿಕರಿಗಾಗಿ ಅಂದ್ರೆ ಅರಣ್ಯ ಕೃಷಿ ಮಾಡುವಂತ ರೈತರಿಗೆ ಏನೇನು ಸೌಲಭ್ಯ ಇದೆ ಸರ್ಕಾರದ ವತಿಯಿಂದ? ನಾವು ನಿಮಗೆ ನರೇಗಾದಿಂದ ಗಿಡ ಬೆಳೆಸ್ಕೊಂಡಿದ್ರೆ ಫ್ರೀಯಾಗಿ ಗಿಡ ಕೊಡ್ತೀವಿ. ಅದಲ್ಲದೆ ನರೇಗಾದಲ್ಲಿ NMR ಪ್ರಕಾರ ಲೇಬರ್ ಪೇಮೆಂಟ್ ಇರುತ್ತೆ, ಮಟೀರಿಯಲ್ ಪೇಮೆಂಟ್ ಇರುತ್ತೆ. ಒಂದು ಗಿಡಕ್ಕೆ 79-82 ರೂಪಾಯಿನ ಸಿಗುತ್ತೆ ಅದು. ಅದಲ್ಲದೆ KAPY ಅಲ್ಲಿ 150 ರೂಪಾಯಿ ಸಿಗುತ್ತೆ ಅದು. ಬಟ್ ಒಂದೇ ವರ್ಷದಲ್ಲಿ ಸಿಗಲ್ಲ, 3 ವರ್ಷ ಡಿವೈಡ್ ಆಗಿರುತ್ತೆ. ಈ ವರ್ಷ ನಾವು ಗಿಡ ಕೊಟ್ರೆ ಮುಂದಿನ ವರ್ಷಕ್ಕೆ ಸರ್ವೆ ಬರ್ತೀವಿ ನಾವು ಡಿಪಾರ್ಟ್ಮೆಂಟ್ ಇಂದ. ಎಷ್ಟು ಗಿಡ ಬದುಕು ಉಳಿದಿರುತ್ತೋ ಅದಕ್ಕೆ ಒಂದು ಗಿಡಕ್ಕೆ 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷಕ್ಕೆ 35 ರೂಪಾಯಿ, ಹಂಗೆ ಅದೇ ತರ 150 ರೂಪಾಯಿ 3 ವರ್ಷಕ್ಕೆ ಕವರ್ ಮಾಡ್ತೀವಿ. ಅದೇ SMF ಕೂಡ ಹಾಗೆ. ಈ ವರ್ಷ ನೀವು ಗಿಡ ತಗೊಂಡೋದ್ರೆ ತಗೊಂಡೋಗಿದ ವರ್ಷನೇ 11 ರೂಪಾಯಿ 12 ರೂಪಾಯಿ ನಿಮಗೆ ಪ್ರೋತ್ಸಾಹಧನ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದಲ್ಲದೆ ನೆಕ್ಸ್ಟ್ ಇಯರ್ಗೆ 7 ರೂಪಾಯಿ ಈ ತರ 4 ವರ್ಷ ಡಿವೈಡ್ ಆಗುತ್ತೆ. ಅದು ಟೋಟಲ್ 35 ರೂಪಾಯಿ ಹಂಗೆ ಪ್ರೋತ್ಸಾಹಧನನ ಅದರಲ್ಲಿ ಕೊಡ್ತೀವಿ ನಾವು SMF ಅಲ್ಲಿ. ಸದ್ಯಕ್ಕೆ ನಮ್ಮ ಹತ್ರ ಇರೋದು 3 ಸ್ಕೀಮು ಸೋಷಿಯಲ್ ಫಾರೆಸ್ಟ್ರಿಲಿ. ಆ 3 ಸ್ಕೀಮ್ ಅಲ್ಲಿ ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡಕ್ ರೆಡಿ ಇದ್ದೀನಿ. ನಾನು ಇಲ್ಲಿ ಬಂದಿರೋದೇ ಅದಕ್ಕೋಸ್ಕರ ರೈತರಿಗೆ ಸಹಾಯ ಮಾಡಕ್ಕೆ, ಅದನ್ನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ, ನಾನು ಮಾಡೇ ಮಾಡ್ತೀನಿ. ಈಗ ಅರಣ್ಯ ಸಸಿಗಳು ಅಂತಂದ್ರೆ ನಿಮ್ಮ ಒಂದು ಅರಣ್ಯ ಇಲಾಖೆಯಿಂದ ಯಾವ್ಯಾವ ಸಸಿಗಳನ್ನ ಉಚಿತವಾಗಿ ವಿತರಣೆ ಮಾಡಿದ್ರ? ಹೆಬ್ಬೇವು, ಸಿಲ್ವರು, ಟೀಕು, ನನ್ ನಿಂಬೆ ಕೂಡ ಬೆಳೆಸಿದ್ದೆ, ನುಗ್ಗೆ ಕೂಡ ಬೆಳೆಸಿದ್ದೆ, ಕರ್ಬೇವು ಬೆಳೆಸಿದ್ದೆ, ಅವನ್ನೆಲ್ಲ ಉಚಿತವಾಗೇ ಕೊಟ್ಟಿದ್ದೀನಿ ನಾನು ರೈತರಿಗೆ. ಅವರಿಗೆಲ್ಲ ಪ್ರೋತ್ಸಾಹಧನ ನರೇಗಾದಲ್ಲೂ ಸಹ ಕೊಟ್ಟಿದ್ದೀನಿ. ಇನ್ನ ಗಿಡ ಬೆಳೆಸ್ಬೇಕು ನಾನು, ಬೆಳೆಸ್ಬಿಟ್ಟು ರೈತರಿಗೆ ಎಷ್ಟಾಗುತ್ತೋ ಅಷ್ಟು ಉಚಿತವಾಗಿಯೂ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಅದಲ್ಲದೆ ಡಿಪಾರ್ಟ್ಮೆಂಟ್ ಸ್ಕೀಮ್ ಅಲ್ಲೂ ಸಹ ನಮಗೆ ಬೆಳೆ ಕೊಡ್ತಾರೆ. ಅದರಲ್ಲಿ 2 ತರ ಬ್ಯಾಗ್ ಇರುತ್ತೆ, 8x12 ಮತ್ತೆ 6x9 ಅಂತ. 6x9 1 ರೂಪಾಯಿ ದುಡ್ಡು ಕಟ್ಟಿ ಅವ್ರ ಗಿಡ ತಗೊಂಡೋಗ್ಬೋದು. 8x12 ಒಂದು ಗಿಡಕ್ಕೆ 3 ರೂಪಾಯಿ ಹಂಗೆ ಕಟ್ಬಿಟ್ಟು ಅವ್ರು ತಗೊಂಡೋಗ್ಬೋದು. ಬಟ್ ಅದಕ್ಕೆ ಪ್ರೋತ್ಸಾಹಧನ ನಾವು ಸೈಮಲ್ಟೇನಿಯಸ್ಲಿ ಕೊಡ್ತೀವಿ. ದುಡ್ಡು ಕೊಟ್ಟು ತಗೊಂಡೋಗೋ ಉದ್ದೇಶ ಯಾಕೆ ಅಂದ್ರೆ ಫ್ರೀಯಾಗಿ ತಗೊಂಡೋಗ್ಬಿಟ್ರೆ ಗಿಡ ಹಾಳು ಮಾಡ್ಕೊಳ್ತಾರೆ ಅನ್ನೋದು ಒಂದು ಉದ್ದೇಶ. ಅದಕ್ಕೋಸ್ಕರ ಸ್ವಲ್ಪನಾದ್ರು ದುಡ್ಡು ಕೊಟ್ಟು ರಿಯಾಯಿತಿ ದರದಲ್ಲಿ ನಾವು ಕೊಟ್ರೆ, ನಾವು ದುಡ್ಡು ಕೊಟ್ಟು ತಂದಿವಪ್ಪ ನಾವು ಗಿಡ ಬೆಳೆಸ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಅಂತೇಳಿ ನಾವು ಇದು ಅರಣ್ಯ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಗಿಡಗಳನ್ನ ಕೊಡ್ಬೇಕು ಅಂತ ಇದೆ. ಅದು ಡಿಪಾರ್ಟ್ಮೆಂಟ್ ಸ್ಕೀಮ್ ಅಲ್ಲಿ ಆದ್ರೆ ನಾನು 3 ರೂಪಾಯಿ 1 ರೂಪಾಯಿ ಚಾರ್ಜ್ ಮಾಡ್ತು ಕೊಡ್ತೀವಿ. ಈ ನರೇಗಾದಲ್ಲಿ ಬೆಳೆಸ್ಕೊಂಡಿದ್ರೆ ಅದನ್ನ ಫ್ರೀಯಾಗಿ ಕೊಡ್ತೀವಿ. ಈಗ ನಮ್ಮ ಕೃಷಿಕರು ಅರಣ್ಯ ಸಸಿಗಳು ನಿಮ್ಮ ಒಂದು ಅರಣ್ಯ ಇಲಾಖೆಯಿಂದ ತಗೊಂಡು ಹೋಗ್ಬೇಕಂತಂದ್ರೆ ಏನೇನ್ ದಾಖಲೆಗಳನ್ನ ಕೊಡ್ಬೇಕಾಗುತ್ತೆ? ಜಮೀನಿಂದ ಪಹಣಿ, 8 ಎಕರೆ ಇದೆ ಅದ್ರ ಸರ್ವೆ ನಂಬರ್ ಎಲ್ಲ ಡೀಟೇಲ್ಸ್ ಇರುತ್ತಲ್ಲ ಅದೊಂದು ಪಹಣಿ ಕೊಡ್ಬೇಕು. 2 ಫೋಟೋಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಮತ್ತೆ ಒಂದು ಆಧಾರ್ ಕಾರ್ಡ್, ಯಾವ್ದಾರ ID ಕಾರ್ಡ್ ಜೆರಾಕ್ಸ್ ಇಷ್ಟು. ಇನ್ನು ಅಪ್ಲಿಕೇಶನ್ ಇಲ್ಲಿ ಗಿಡ ಯಾವ್ದು ಬೇಕು ಅಂತೇಳಿ ಅಪ್ಲಿಕೇಶನ್ ನಾವೇ ಕೊಡ್ತೀವಿ, ಅದ್ರ ಮೇಲೆ ಅವ್ರು ಸೈನ್ ಹಾಕಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆಯ್ತು. ಈಗ ಸಾಮಾನ್ಯವಾಗಿ ಈಗ ನಿಮ್ಮ ಒಂದು ಇಲಾಖೆಯಲ್ಲಿ ಈ ಪ್ರಸ್ತುತ ಯಾವ ಯಾವ ಅರಣ್ಯ ಸಸಿಗಳು ಈಗಾಗಲೇ ಇದಾವೆ ಮೇಡಮ್? ಸರ್, ಈಗ ಸದ್ಯಕ್ಕೆ ಇಲ್ಲಿ ಹುಣಸೆ ಬೇವು ಇದೆ ಅಂದ್ರೆ ನಾನು ಈಗ ಹೊಸದಾಗಿ ಬಂದಿರೋದು, ಈ ವರ್ಷ ನಾನು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಗಿಡನ ಬೆಳೆಸ್ಕೋತೀನಿ ನೆಕ್ಸ್ಟ್ ಇಯರ್ಗೆ ಕೊಡಕ್ಕೆ. ಯಾಕೆಂದ್ರೆ ನಾವು ಬೆಳೆಸಕ್ಕೆ 1 ವರ್ಷ ಬೇಕು, ನರ್ಸರಿದಲ್ಲಿ ಅದನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ 1 ವರ್ಷ ಬೇಕು. 1 ವರ್ಷ ಆದ್ಮೇಲೆ ನಾವು ಮುಂದಿನ ರೈನಿ ಸೀಸನ್ ಕೊಡೋದು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಬೇರೆ ಕಡೆಯಿಂದ ತರಿಸ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ 100% ಅಶ್ಯೂರೆನ್ಸ್ ಕೊಡಕ್ಕಾಗಲ್ಲ, ಯಾಕೆಂದ್ರೆ ನಾನು ಹೊಸದಾಗಿ ಬಂದಿರೋಳು. ಆದ್ರೂ ನೋಡೋಣ ಎಷ್ಟಾಗುತ್ತೋ ಅಷ್ಟನ್ನ ನಾನು ತರಿಸ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಒಂದು ಸೇವಾವಧಿಯಲ್ಲಿ ಅಂದ್ರೆ ನೀವು ಗಮನಿಸಿದಂಗೆ ನಮ್ಮ ಕೃಷಿಕರು ಯಾವ ರೀತಿಯಲ್ಲಿ ಮುಂದೆ ಬರ್ತಾರೆ ಈ ಒಂದು ಅರಣ್ಯ ಕೃಷಿ ಮಾಡಕ್ಕೆ ಮೇಡಮ್? ನಾನು ಇದ್ದಿದ್ದು ಚಾಮರಾಜನಗರದಲ್ಲಿ, 46% ಅಷ್ಟು ಅರಣ್ಯ ಪ್ರದೇಶ ಇದೆ. ಅದಕ್ಕೆ ಅಲ್ಲಿ ಡಿಮ್ಯಾಂಡ್ ಇತ್ತು, ಬಟ್ ಬರ್ತಿದ್ರು ಮಹಾಗನಿ ಅನ್ಕೊಂಡು, ಹೆಬ್ಬೇವು ಇಂಥ ಸ್ಪೀಸೀಸ್ ತುಂಬಾ ಕೇಳ್ತಾ ಇದ್ರು, ಟೀಕ್ ಕೇಳ್ತಾ ಇದ್ರು. ಯಾವ್ದೇ ರೈತರಿಗೂ ನನ್ನ ಕಡೆಯಿಂದ ಇಲ್ಲ ಅಂದಿಲ್ಲ, ಇಲ್ಲ ಅಂದ್ರೂ ಕೂಡ ಯಾವ್ದೇ ತರ ಸೆಕೆಂಡ್ರಿ ಹೆಲ್ಪ್ ಮಾಡಕ್ಕೂ ನಾನು ಟ್ರೈ ಮಾಡಿದ್ದೀನಿ. ಎಲ್ಲಿಂದ ಗಿಡ ತರಿಸ್ಕೊಡೋದು ಅಥವಾ ಬೇರೆ ಕಡೆ ಅವ್ರಿಗೆ ಮಾಹಿತಿ ಕೊಡೋದು, ಇಲ್ಲಿದೆ ಹೋಗಿ ತಗೊಂಬನ್ನಿ, ನನ್ನ ಪ್ರೋತ್ಸಾಹನ ಆ್ಯಡ್ ಮಾಡ್ಕೊಡ್ಬೋದು, ಅದು ನೀವು ಅವ್ರ ಗಿಡ ತಂದ್ಕೊಟ್ರೆ ಆ ಥರ ಎಲ್ಲ ಕಳಿಸಿದ್ದೀನಿ. ಇದೆ ಡಿಮ್ಯಾಂಡು ಅವರು ಮಹಾಗನಿ, ಈಗ ಸ್ಯಾಂಡಲ್ಲು, ಟೀಕು ಇವೆಲ್ಲ ಕೇಳ್ತಾ ಇರ್ತಾರೆ. ಅದೇ ಥರ ಅವರಿಗೆ ಟೈಮ್ ಟೈಮಿಗೆ ಪ್ರೋತ್ಸಾಹನ ಕೂಡ ಕೊಟ್ಟಿದ್ದೀನಿ, ಇಲ್ಲೂ ಸಹ ಅದೇ ರೀತಿ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಈಗ ನಮ್ಮ ಕೃಷಿಕರು ಅರಣ್ಯ ಕೃಷಿ ಮಾಡಬೇಕು ಅಂದ್ಕೊಂಡಾಗ ಅಂದ್ರೆ ನಿಮ್ಮ ಇಲಾಖೆಯಿಂದ ಅಂದ್ರೆ ಇಂತಿಷ್ಟ ರೈತರಿಗೆ ನಾವು ಇಷ್ಟೇ ಗಿಡ ಕೊಡ್ಬೇಕಂತ ಏನಾದ್ರೂ ಒಂದು ಕಂಡೀಷನ್ ಇದೆಯಾ? ಅಂದ್ರೆ ಸಾಕಷ್ಟು ಜನ ನಮ್ಮ ಕೃಷಿಕರು ಈ ಒಂದು ಅರಣ್ಯ ಕೃಷಿ ಮಾಡೋದ್ ಮುಂದೆ ಬಂದಾಗ ಎಷ್ಟು ಬೇಕಾದ್ರೂ ನೀವು ಸಸಿಗಳನ್ನ ಒದಿಸಕ್ಕೆ ನಿಮ್ಮ ಇಲಾಖೆ ರೆಡಿ ಇದೆಯಾ? ನಾನು ಹೇಳ್ದಂಗೆ ಇದು KAPY ಮತ್ತೆ ನರೇಗಾದಲ್ಲಿ ಎಕರೆಗೆ 160 ಗಿಡ ಕೊಡ್ತೀವಿ. SMAF ಅಲ್ಲಿ ಅದೇ ಮೂರ್ ತರ ಬೌಂಡ್ರಿ ಪ್ಲಾಂಟೇಶನ್, ಹೈ ಡೆನ್ಸಿಟಿ, ಲೋ ಡೆನ್ಸಿಟಿ ಅಂತ ಇದೆ. SMAF ಅಲ್ಲಿ ನಾವು ಯಾವುದೇ ಕ್ಯಾಟಗರಿ ರೈತರಿಗಾದ್ರೂ ಗಿಡ ಕೊಡ್ಬೋದು, ಹೈ ಲೆವೆಲ್ ರೈತರಿಗೂ ಸಹ ಕೊಡ್ಬೋದು. ಅದರಲ್ಲಿ ಒಂದ್ ಎಕರೆಗೆ ಹೈ ಡೆನ್ಸಿಟಿಲಿ 1500 ಗಿಡ ತನ ಗಿಡ ಕೊಡ್ಬೋದು, ಲೋ ಡೆನ್ಸಿಟಿಲಿ 100-400 ತನ ಕೊಡ್ಬೋದು. ಹಂಗೆ ಬೌಂಡ್ರಿ ಪ್ಲಾಂಟೇಶನ್ ಅಲ್ಲಿ 100 ಗಿಡ ಕೊಡ್ತೀವಿ, ಆ ತರ ಕೊಡ್ಬೋದು. ಅವರು BPL APL ಆತರ ಏನಿಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಬಟ್ ನರೇಗಾದಲ್ಲಿ BPL ಕಾರ್ಡ್ ಇರೋರೇ ಆಗ್ಬೇಕು, ಲೆಸ್ ದನ್ 2.4 ಎಕರ್ಸ್ ಜಮೀನ್ ಇರೋ ಆಗ್ಬೇಕು, ಅವ್ರದ್ದೆಲ್ಲ BPL ಕಾರ್ಡ್ ಇರಬೇಕು, ಅದನ್ನ ನೋಡ್ಕೊಂಡೆ ಕೊಡೋದು ನಾವು. KAPY ಸಹ ಆತರ ಏನಿಲ್ಲ, ಯಾರು ಬೇಕಾದ್ರೂ ಬಂದು ಗಿಡಗಳನ್ನ ತಗೋಬಹುದು. ಈಗ ನೀವು ಗಮನಿಸಿದ ಹಾಗೆ ಈ ಒಂದು ನಮ್ಮ ಜಗಳೂರು ತಾಲೂಕಿನಲ್ಲಿ ನಮ್ಮ ಕೃಷಿಕರು ಅಂದ್ರೆ ಎಷ್ಟು ಮಟ್ಟಿಗೆ ಅರಣ್ಯ ಕೃಷಿಗೆ ಆಸಕ್ತಿ ತೋರಿಸಿದ್ದಾರೆ ಮೇಡಮ್? ಇತ್ತೀಚೆಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವಾಗೆಲ್ಲ ಮಹಾಗನಿ, ಸ್ಯಾಂಡಲ್ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅವರೇ ಬರ್ತಾ ಇದಾರೆ, ಜಾಸ್ತಿ ಮಹಾಗನಿ ಕೇಳ್ಕೊಂಡು ಬರ್ತಾ ಇದಾರೆ ಅಂತ ನಾನು ಇಲ್ಲಿ ಬಂದಾಗಿಂದ ಕೇಳ್ಪಟ್ಟಿದ್ದೀನಿ. ನೆಕ್ಸ್ಟ್ ಇಯರ್ಗೆ ನಾನು ಜಾಸ್ತಿ ಮಹಾಗನಿನೇ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಈಗ ಸಾಕಷ್ಟು ಇವತ್ತು ಅರಣ್ಯ ಕೃಷಿ ಹೆಚ್ಚೆಚ್ಚು ಈ ಒಂದು ಕಡಿಮೆ ಮಳೆಯಾಗುವಂತ ಒಂದು ಪ್ರದೇಶಗಳಲ್ಲಿ ಅರಣ್ಯ ಕಾಣಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಇಲಾಖೆಯ ಸಹಕಾರ ಸಾಕಷ್ಟು ನಮ್ಮ ಕೃಷಿಕರಿಗೆ ಬೇಕಾಗುತ್ತೆ. ಅಂದ್ರೆ ಹೆಚ್ಚು ಹೆಚ್ಚು ಅರಣ್ಯ ಕೃಷಿ ಮಾಡಿ ಈ ತರ ಗಿಡ ಬೆಳೆಸಿ ಈ ತರ ಬೆಳೆಸಿ ಇದರಿಂದ ಮುಂದೆ ಇದರಿಂದ ಆದಾಯ ಪಡಿಬಹುದು, ಏನೆಲ್ಲ ಅನುಕೂಲಗಳಾದವೆ, ಈ ನಿಟ್ಟಲ್ಲಿ ನಿಮ್ಮ ಒಂದು ಅರಣ್ಯ ಇಲಾಖೆಯಿಂದ ರೈತರಿಗೆ ಏನಾದ್ರೂ ಮಾಹಿತಿ ಕೊಡ್ತೀರ? ಅಂದ್ರೆ ಡ್ರೈ ರೀಜನ್ ಅಲ್ಲಿ ನೀವು ಟೀಕ್ ಬೆಳೆಸಿದ್ರೆ ಒಳ್ಳೇದು, ಯಾಕಂದ್ರೆ ಡ್ರೈ ಲ್ಯಾಟರೈಟ್ ಸಾಯಿಲ್ ಅಂತಾರೆ, ಅದರಲ್ಲಿ ಸ್ವಲ್ಪ ಕಲ್ಲು ಮಿಶ್ರಿತ ಪ್ರದೇಶ ಇದ್ರೆ ಟೀಕ್ ಅಲ್ಲಿ ಹಾರ್ಟ್ ವುಡ್ ಫಾರ್ಮೇಶನ್ ಚೆನ್ನಾಗುತ್ತೆ, ಅದು ಅವಾಗ ರೇಟ್ ಜಾಸ್ತಿ ಬರುತ್ತೆ. ನಾನ್ ಸಜೆಸ್ಟ್ ಮಾಡೋದು ಟೀಕು, ಸ್ಯಾಂಡಲ್ ಅದೆಲ್ಲ ಡ್ರೈ ರೀಜನ್ ಅಲ್ಲೇ ಇರ್ಲಿ. ಆಮೇಲೆ ಯಾವುದೇ ತರದ ಅರಣ್ಯ ಸಸಿಗಳನ್ನ ಬೆಳೆಸಿದ್ರು ಕೂಡ ಇನಿಷಿಯಲ್ ಪೀರಿಯಡ್ ಅಲ್ಲಿ ಮಾತ್ರ ನೀರ್ ಕೊಡಿ, 3 ವರ್ಷ ಸಾಕು, ಅದಾದ್ಮೇಲೆ ನೀರ್ ಜಾಸ್ತಿ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ನೀರ್ ಕೊಟ್ಟಷ್ಟು ಅದಕ್ಕೆ ಸ್ಪೂನ್ ಫೀಡಿಂಗ್ ಇದ್ದಂಗೆ ಒಳಗಡೆ ಕೆಚ್ಚು ಚೆನ್ನಾಗ್ ಬರಲ್ಲ. ಕೆಚ್ಚು ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಯಾವುದೇ ಮರದ್ದು ವ್ಯಾಲ್ಯೂನೇ ಇಲ್ಲ. ನಿಮಗ್ ಗೊತ್ತಿರಂಗೆ ಯಾವುದೇ ಫರ್ನಿಚರ್ಸ್ ಮಾಡ್ಬೇಕಾದ್ರು ಏನೇ ಮಾಡ್ಬೇಕಾದ್ರು ಕೆಚ್ಚು ಡಾಕ್ ಇದ್ದಷ್ಟು ಜಾಸ್ತಿ ದುಡ್ಡಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಯಾವುದೇ ಗಿಡಕ್ಕೂ ನೀರು 3 ವರ್ಷ ಆದ್ಮೇಲಿಂದ ಕೊಡ್ಬೇಡಿ, ಕೊಡಿ ಸ್ವಲ್ಪ ಎಲ್ಲೋ ರೇರ್ ಆಗಿ ಕೊಡಿ, ಜಾಸ್ತಿ ನೀರ್ ಕೊಡ್ಬಾರ್ದು, ಅದಕ್ಕೆ ಜಾಸ್ತಿ ಪ್ರೊಟೆಕ್ಷನ್ ಈ ತರ ನಾವು ಕೊಡ್ಬಾರ್ದು, ಅದ್ರ ಪಾಡಿಗೆ ಅದು ವೈಲ್ಡ್ ಆಗಿ ಬೆಳ್ಕೊಳಕ್ಕೆ ಬಿಟ್ಬಿಡ್ಬೇಕು. ಈಗ ರೈತರಿಗೆ ನಿಮ್ಮ ಒಂದು ಅರಣ್ಯ ಇಲಾಖೆಯಿಂದ ಏನಾದ್ರೂ ತರಬೇತಿ ಈ ತರ ಕೊಟ್ರೆ ಈ ಒಂದು ಅರಣ್ಯ ಕೃಷಿ ಮಾಡೋ ಒಂದು ನಿಟ್ಟಿನಲ್ಲಿ? ಅರಣ್ಯ ತರಬೇತಿ ನಮಗೆ ಗೌರ್ಮೆಂಟ್ ಅವ್ರು ಹೇಳಿದ್ರೆ ಕೊಡ್ತೀವಿ. SMAF ಅಲ್ಲಿ ಕಾರ್ಯಾಗಾರಿ ಇರುತ್ತೆ, ಬಟ್ ಈ ಸಲ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಲಾಸ್ಟ್ ಇಯರ್ ಏನೋ ಆಗಿದೆ ಅಂತೆ, ಈ ರೇಂಜ್ ಅಲ್ಲಿ ZP ಆಗಿದೆ ಅಂತ ಹೇಳಿದ್ದಾರೆ. ವರ್ಷಕ್ಕೊಂದ್ಸಲಿ ಆಗುತ್ತೆ, ಬಟ್ ಈ ಸಲ ಯಾವುದೇ ಕಾರ್ಯಾಗಾರಿ ಬಂದಿಲ್ಲ ಇಲ್ಲಿ. ಬಂದ್ರೆ ಆ ಕಾರ್ಯಾಗಾರನ ನಾನೇ ಅರೇಂಜ್ ಮಾಡಿಸಿ ಎಲ್ಲರಿಗೆ ಮಾಹಿತಿ ತಲುಪೋ ತರ ಮಾಡ್ತೀನಿ. ಅಂದ್ರೆ ಆ ತರ ಕಾರ್ಯಾಗಾರ ತರಬೇತಿಯಲ್ಲಿ ಏನೇನ್ ನೀವು ರೈತರಿಗೆ ಮಾಹಿತಿ ಕೊಡ್ತೀರಿ ಅರಣ್ಯ ಕೃಷಿ ಬಗ್ಗೆ? ಯಾವ ಗಿಡ ಕೊಡ್ತೀವಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ತರ ಬೆಳೆಸ್ಬೇಕು. ಈಗ ಸ್ಯಾಂಡಲ್ ವುಡ್ ಕಾರ್ಯಾಗಾರ ಇದ್ರೆ ಯಾವ ತರ ಸ್ಯಾಂಡಲ್ ಬೆಳೆಸಕ್ಕೆ, ಸ್ಯಾಂಡಲ್ ಅದು ಇಂಡಿಪೆಂಡೆಂಟ್ ಆಗಿ ಬೆಳೆಯಲ್ಲ, ಅದಕ್ಕೆ ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್ ಅಂತಾರೆ, ಸಪೋರ್ಟ್ ಬೇಕೇ ಬೇಕು. ಅದು ನೈಟ್ರೋಜನ್ ಕಂಟೆಂಟ್ ನ ಬೇರೆ ಪ್ಲಾಂಟ್ ಇಂದ ಎಳ್ಕೊಳ್ಳುತ್ತೆ. ರೂಟ್ ಎಲ್ಲ ಕಾಂಪಿಟೇಷನ್ ಟೈಪ್, ಅದು ರೂಟ್ ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್ ಆಗಿರೋದ್ರಿಂದ ಬೇರೆ ಮರದಿಂದ ನೈಟ್ರೋಜನ್ ನ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹೋಸ್ಟ್ ಪ್ಲಾಂಟ್ ಬೇಕೇ ಬೇಕು. ಆ ಸ್ಯಾಂಡಲ್ ಉತ್ತಮವಾಗಿ ಬೆಳಿಬೇಕು ಅಂದ್ರೆ ಯಾವ ತರ ಅದನ್ನ ಹಾಕ್ಬೇಕು, ಯಾವ ಗಿಡದ ಮಧ್ಯದಲ್ಲಿ ಹಾಕ್ಬೇಕು, ಯಾವ ಗಿಡ ಹೋಸ್ಟ್ ಆಗಿ ಯೂಸ್ ಮಾಡ್ಬೇಕು, ಎಷ್ಟು ವರ್ಷ ಅದನ್ನ ಕಾಪಾಡ್ಬೇಕು, ಆ ತರ ಎಲ್ಲ ಮಾಹಿತಿ ಕೊಡ್ತಾರೆ ಕಾರ್ಯಾಗಾರದಲ್ಲಿ. ಅದೇ ತರ ಬ್ಯಾಂಬೂ ಮಿಷನ್ ಅಂತ ಈಗ ಹೊಸದಾಗಿ ಬಂದಿದೆ, ಅದಿನ್ನ ಸರ್ಕಾರದಿಂದ ನಮಗಿನ್ನ ಬಂದಿಲ್ಲ, ಬಟ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಅದರಲ್ಲೂ ಸಹ ಯಾವ ತರ ಸಬ್ಸಿಡಿ ಕೊಡ್ತಾರೆ, ಯಾವ ತರ ಪ್ರೋತ್ಸಾಹನ ಇರುತ್ತೆ, ಇದನ್ನೆಲ್ಲ ಮಾಹಿತಿ ಕೊಡಕ್ಕೋಸ್ಕರ ಆ ಕಾರ್ಯಗಳನ್ನ ಅರೇಂಜ್ ಮಾಡ್ತೀವಿ. ಈಗೇನಾದ್ರೂ ಈ ಒಂದು ಕೃಷಿ ಭೂಮಿಯಲ್ಲಿ ಬೆಳೆಯುವಂತ ಅರಣ್ಯ ಸಸಿಗಳು ಮತ್ತು ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಬೆಳೆಯುವಂತ ಅರಣ್ಯ ಸಸಿಗಳು ಅಂತ ಹೇಳಿ ಏನಾದ್ರೂ ವಿಂಗಡಣೆ ಮಾಡಬಹುದಾ ನಮ್ಮ ಕೃಷಿಕರು? ಮಾಡಬಹುದು. ತೋಟಗಾರಿಕೆಯಲ್ಲಿ ನಿಮಗೆ ಜಾಸ್ತಿ ಫಲ ಬಿಡಂತ ಗಿಡನ ಕೊಡ್ತಾರೆ, ಲೈಕ್ ಪೇರು, ಕರ್ಬೇವು, ನುಗ್ಗೆ ಆತರ ಕೊಡ್ತಾರೆ. ನಮ್ದ್ರಲ್ಲಿ ಅರಣ್ಯ ಗಿಡಗಳಿಗೆ ಒತ್ತು ಕೊಡ್ತೀವಿ. ನಮ್ದ್ರಲ್ಲಿ ಜಾಸ್ತಿ ಕೊಡೋದು ಅಂದ್ರೆ ಟೀಕು, ಮಹಾಗನಿ, ಹೆಬ್ಬೇವು, ಸ್ಯಾಂಡಲ್. ಕೆಲವೊಂದ್ಸಲಿ ಹಣ್ಣಿಂದ ಗಿಡಗಳ ಡಿಮ್ಯಾಂಡ್ ಬಂದಾಗ ನಾವು ಹಲ್ಸು ಮಾವು ಅಂತವೆಲ್ಲ ಕೊಡ್ತೀವಿ, ಪೇರುನು ಕೊಡ್ತೀವಿ. ಇನ್ನೂ ಡಿಮ್ಯಾಂಡ್ ನಮ್ಮ ಹತ್ರನು ಬಂದು ಕರ್ಬೇವು ಸಸಿ ಕೊಡ್ರಿ ಅಂದ್ರೆ ಅದನ್ನು ಸಹ ನಾವು ಬೆಳೆಸ್ಕೊಡಕ್ ರೆಡಿ ಇದೀವಿ. ಮೇನ್ಲಿ ನಾವು ಫಾರೆಸ್ಟ್ ಸ್ಪೀಸೀಸ್ಗೆ ಒತ್ತು ಕೊಡ್ತೀವಿ. ಇವಾಗ ಅರಣ್ಯ ಸಂರಕ್ಷಣೆ ಅಂತಂದ್ರೆ ನಮ್ಮ ರೈತರು ಅಂದ್ರೆ ಹಾಕಿದಂತ ಅರಣ್ಯ ಗಿಡಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು? ಸಂರಕ್ಷಣೆ ಅಂದ್ರೆ ಫಸ್ಟ್ ಆಫ್ ಆಲ್ ಎನ್ಕ್ರೋಚ್ಮೆಂಟ್ ಬಿಡಿ, ಅದೊಂದೇ ಹೇಳೋದು ನಾನು. ಎನ್ಕ್ರೋಚ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಮುಂಚೆ ಅಂತೂ ಆಗೋಗಿದೆ. ಇನ್ನಿರೋ ಗಿಡಗಳನ್ನಾದ್ರೂ ನಾವು ಇಷ್ಟು ತಿಳ್ಕೊಂಡಿದೀವಿ ಆಲ್ರೆಡಿ, ನಮಗೆ ದೇವರು ಈ ಪರಿಸರ ಯಾವ ತರ ಎಫೆಕ್ಟ್ ಆಗುತ್ತೆ ಜನರಿಗೆ ಮರಗಳನ್ನ ಕಡಿಯೋದ್ರಿಂದ ಅಂತೇಳಿ ತೋರಿಸ್ಬಿಟ್ಟಿದೆ ಕೋವಿಡ್ ಇದ್ರಲ್ಲಿ. ಯಾಕಂದ್ರೆ ನಾನು ಅನುಭವಿ, ನನಗೂ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಯಾವ ತರ ಹಿಂಸೆ ಆಗುತ್ತೆ ಅಂದ್ರೆ, ನಮ್ಮ ಮನೇಲಿ ಕೆಲವೊಬ್ರು ತೀರೋಗ ಸ್ಥಿತಿಗೆ ಬಂದಿದ್ವಿ, ಅವ್ರನ್ನ ಹೆಂಗೆಂಗೋ ಮಾಡಿ ಕಾಪಾಡ್ಕೊಂಡ್ ಬಂದಿದೀವಿ. ಆ ಟೈಮಲ್ಲಿ ಆಕ್ಸಿಜನ್ ನೀಡ್ ಎಷ್ಟಿತ್ತು ಅಂದ್ರೆ, ಅವ್ರ ಡಾಕ್ಟರ್ಗಳು ನಮಗೆ ಎದುರಿಸ್ಬಿಡವ್ರು, ಇವತ್ತು ಆಕ್ಸಿಜನ್ ಇಷ್ಟು ಲೀಟರ್ ಕೊಡ್ಬೇಕು, ಇಷ್ಟು ಲೀಟರ್ ಕೊಡ್ತಾ ಇದೀವಿ ಈ ತರ. ನನಗೆ ಅವಾಗ ಅನಿಸ್ತಿತ್ತು, ಅಯ್ಯೋ ನಾವು ಮರಗಳನ್ನ ಎಷ್ಟು ಕಡಿತಾ ಇದೀವಿ, ಎಷ್ಟು ನಮಗೆ ಲಾಸ್ ಆಗ್ತಿದೆ ಅದರಿಂದ ಅಂತ ನನಗೆ ಅವಾಗ ಎಷ್ಟು ಹಿಂಸೆ ಆಗಿತ್ತು ಅದು. ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವಾಗ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳೋದ್ ಏನಂದ್ರೆ, ಮರಗಳನ್ನ ಕಡಿಬೇಡಿ, ಅದ್ರ ಪಾಡಿಗೆ ಅದು ಬೆಳೆಕ್ ಬಿಡಿ. ಅಟ್ ಲೀಸ್ಟ್ ನೀವು ಗಿಡ ನೆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋ ಗಿಡನಾದ್ರೂ ಸಂರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡಿ. ಇರೋದನ್ನಾದ್ರೂ ಎನ್ಕ್ರೋಚ್ಮೆಂಟ್ ಎಲ್ಲ ನಿಲ್ಸಿ, ಒತ್ತುವರಿಗಳನ್ನ ನಿಲ್ಸಿದ್ರೆ ಎಷ್ಟೋ ಗಿಡಗಳು ಉಳಿಯುತ್ತೆ. ಆಮೇಲೆ ಈ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅಂತೇಳಿ ಎಷ್ಟೋ ಬಿಲ್ಡಿಂಗ್ಸ್ ಕಟ್ಟಕ್ಕೆ ಅದಕ್ಕೆಲ್ಲ ಮರಗಳನ್ನ ಕಡ್ದು ಬಿಡ್ತಾರೆ. ಆಯ್ತು, ನಿಮಗೆ ಅಷ್ಟು ಅಭಿವೃದ್ಧಿ ಎಲ್ಲರಿಗೂ ಬೇಕೇ ಬೇಕು, ಅದ್ ನೆಸೆಸಿಟಿ ಇತ್ತು ಅಂದ್ರೆ ಮಾಡ್ಕೊಳ್ಳಿ, ಅದ್ರ ಆಲ್ಟರ್ನೇಟ್ ಆಗಿ ಅಷ್ಟೇ ಗಿಡಗಳನ್ನ ಬೇರೆ ಕಡೆ ನೆಡಿ. ಯಾವ್ದಾದ್ರು ಸರ್ಕಾರಿ ಜಮೀನಾಗ್ಲಿ ಅಥವಾ ನಿಮ್ ಹೊಲದಲ್ಲಾಗ್ಲಿ, ಯಾವುದೇ ಜಾಗದಲ್ಲೂ ನೀವು ಎಷ್ಟು ಗಿಡ ಕಡಿತೀರೋ ಅಷ್ಟು ಗಿಡ ಬೆಳ್ಸಕ್ ಪ್ರಯತ್ನ ಪಡಿ, ಅದ್ರ ಡಬ್ಬಲೇ ಬೆಳ್ಸಕ್ಕೆ ಪ್ರಯತ್ನ ಪಡಿ. ಅದರಿಂದ ನಮ್ಗೆ ಯೂಸ್ ಆಗೋದು. ನೀವು ಅಭಿವೃದ್ಧಿ ಕಾರ್ಯಗಳನ್ನ ಬಿಡ್ರಿ ಅಂತ ಹೇಳಲ್ಲ, ಅದ್ರ ಜೊತೆಗೆ ಮರಗಳನ್ನ ಸಹ ಬೆಳೆಸಿ. ನಿಮ್ದೇ ಮನೆ ಹತ್ರ ಬೆಳೆಸ್ಬೋದು, ನಿಮ್ ಹೊಲದಲ್ಲಿ ಬೆಳೆಸ್ಬೋದು. ಪ್ಲೆಂಟಿ ಆಫ್ ಪ್ಲೇಸಸ್ ಆರ್ ದೇರ್ ಟು ಗ್ರೋ ಟ್ರೀಸ್. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಹೆಚ್ಚು ಹೆಚ್ಚು ಮರಗಳನ್ನ ಬೆಳೆಸಿ, ಇರೋ ಗಿಡಗಳನ್ನ ಉಳಿಸಿ, ಕಾಡನ್ನ ಕಾಪಾಡಿ, ಸಂರಕ್ಷಿಸಿ ಅಂತ ಕೇಳ್ಕೊತೀನಿ. ಈಗ ಅರಣ್ಯ ಸಾಕಷ್ಟು ನಾವು ನಾಶ ಮಾಡೋದ್ರಿಂದ ಪರಿಸರದ ಮೇಲೆ ಅಂದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಈಗ ಪರಿಸರದಲ್ಲಿ ಮಳೆ ಆಗೋದು ಹೈಡ್ರೋಜನ್ ಸೈಕಲ್ ಎಲ್ಲರಿಗೂ ಗೊತ್ತಿರ್ಬೋದು, ಟ್ರಾನ್ಸ್ಪಿರೇಷನ್ ಥ್ರೂನೇ ಆಗೋದು. ಈ ಎವಾಪರೇಷನ್ ಟ್ರಾನ್ಸ್ಪಿರೇಷನ್ ಯಾವ್ದೋ ನದಿಲಿ ಎವಾಪರೇಟ್ ಆಗ್ಬಿಟ್ಟು ಹೋಗುತ್ತೆ, ಮೋಡಗಳಾಗುತ್ತೆ. ಹಾಗೆ ರೂಟು ಗ್ರೌಂಡ್ ವಾಟರ್ ಅಂತಾರೆ, ಒಳಗಡೆ ಭೂಮಿ ಒಳಗಿರೋ ನೀರನ್ನ ರೂಟು ಹೀರ್ಕೊಂಡು ಅದನ್ನ ಲೀಫ್ ಇಂದ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ಅದು ಮತ್ತೆ ಮೋಡಗಳಾಗಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಮರಗಳೇ ಇಲ್ಲ ಅಂದ್ರೆ ಟ್ರಾನ್ಸ್ಪಿರೇಷನ್ ಇಲ್ಲ, ಮಳೆನೂ ಇಲ್ಲ, ಮೋಡನೂ ಆಗಲ್ಲ. ಮರಗಳು ಅತ್ಯವಶ್ಯಕ, ನಿಮಗೆ ಹೈಡ್ರೋಜನ್ ಸೈಕಲ್ ಆಗಕ್ಕೆ ಮರಗಳು ಇರಲೇಬೇಕು. ಮರಗಳು ಇದ್ದಷ್ಟು ಒಳ್ಳೆ ಮಳೆ ಆಗುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಕೃಷಿಕರನ್ನ ಮಾತಾಡಿಸಿದಾಗ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬೆಳೆ ಬಗ್ಗೆ ನಾವು ಸಂದರ್ಶನ ಮಾಡುವಾಗ ನಮ್ಮ ಕೃಷಿಕರು ಹೇಳ್ತಾರೆ, ಯಾಕಪ್ಪ ಈ ವರ್ಷ ಮಳೆಗಾಲ ಕಡಿಮೆ ಅಥವಾ ವರ್ಷದಿಂದ ವರ್ಷ ಮಳೆಗಾಲ ಕಡಿಮೆದ ಕಾರಣ ಏನು ಅಂತ ಕೇಳಿದ್ರೆ, ಅವರು ಮೊದಲೇದಾಗಿ ಉತ್ತರ ಕೊಡೋದು ಏನಂದ್ರೆ, ಸರ್ ನಮಗೆ ಅರಣ್ಯ ನಾಶದಿಂದಲೇ ಮಳೆ ಬರ್ತಾ ಇಲ್ಲ ಅಂತಾರೆ. ಅಂದ್ರೆ ಇದು ಸತ್ಯ ಅಂತ ಹೇಳ್ಬೋದಲ್ಲ? ಹೌದೌದು, ಅರಣ್ಯ ನಾಶದಿಂದನೇ ನಿಮ್ಗೆ ಮಳೆ ಬರ್ತಾ ಇಲ್ಲ. ಅದು ಗೊತ್ತಿದ್ರು ಅರಣ್ಯ ನಾಶ ಮಾಡ್ತಿರೋದು ಯಾರು? ನಾವೇ ಜನಗಳು. ಯಾಕೆ ಮಾಡ್ಬೇಕು? ಅದೇ ದೊಡ್ಡ ಪ್ರಶ್ನೆ ಅದು. ಈಗ ಗೊತ್ತಿದ್ದು ಅರಣ್ಯ ನಾಶ ನಾವೇ ಮಾಡ್ತೀವಿ ಅಂದ್ರೆ, ಪ್ರಕೃತಿ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಿದೆ ಅಂತ ನಾವೇ ತಿಳ್ಕೋಬೇಕು. ಭೂಮಿ ತಾಯಿನೂ ಎಷ್ಟಂತ ಪಾಪ್ಯುಲೇಷನ್ ತಡ್ಕೊಳತ್ತೆ, ತಡ್ಕೊಳ್ತಿದೆ ಅಂದಾಗ ಭೂಮಿ ತಾಯಿದು ಏನು ಪಾರ್ಟ್ ಆಫ್ ವರ್ಕ್ ಇದೆ, ಅದು ತಾನಾಗೆ ಗ್ರೀನ್ರಿ ಕೊಡುತ್ತೆ. ಅದನ್ನೆಲ್ಲ ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ನಾವು ಎಷ್ಟು ಅದಕ್ಕೆ ಚಿರಋಣಿ ಆಗಿರ್ತೀವೋ ಅಷ್ಟೇ ಹೆಲ್ಪ್ ನಮಗೆ ಪ್ರಕೃತಿಯಿಂದನೂ ಸಿಗುತ್ತೆ. ಮರಗಳನ್ನ ಕಡಿಬಾರ್ದು, ಕಾಡು ನಾಶ ಆಗ್ತಿರೋದ್ರಿಂದನೇ ಮಳೆ ಕಮ್ಮಿ ಆಗ್ತಿರೋದು ಅಂತ ನಾನು ಹೇಳ್ತೀನಿ. ಅರಣ್ಯ ನಾವು ನಾಶ ಮಾಡೋದ್ರಿಂದ ಬರೀ ಮಳೆಗಾಲ ಕಡಿಮೆ ಆಗುತ್ತೆ ಅಂತ ನಾವು ಹೇಳೋದೊಂದೇ ಅಲ್ಲ, ಇವತ್ತು ಅರಣ್ಯ ನಾಶದಿಂದ ಸಾಕಷ್ಟು ಪರಿಸರದ ಮೇಲೆ ಪ್ರಭಾವ ಬೀರಿ ಅಂದ್ರೆ ಎಲ್ಲೇ ಒಂದ್ ಕಡೆ ಉತ್ತಮವಾದ ಒಂದು ಗಾಳಿ ನಮಗೆ ಸಿಗ್ತಾ ಇಲ್ಲ, ನಮ್ಮ ಒಂದು ಮಾನವ ಕುಲದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ತಪ್ಪಾಗಲಾರದು. ಹೌದೌದು, ಈಗ ಮರಗಳಿದ್ದತ್ರ ಲ್ಯಾಂಡ್ ಸ್ಲೈಡ್ ಆಗಲ್ಲ. ಎವರ್ ಗ್ರೀನ್ ಸ್ಪೀಸೀಸ್ ಅಂತಾರೆ, ಅದು ಯಾವಾಗ್ಲೂ ಹಸಿರಾಗೇ ಇರುತ್ತೆ, ಎಲೆಗಳು ಉದುರಿಸಲ್ಲ. ಅಂತ ಸ್ಪೀಸೀಸ್ನ ಗುಡ್ಡಗಳಲ್ಲಿ ಯಾಕೆ ಬೆಳೆಸ್ತಾರೆ ಅಂದ್ರೆ, ರೂಟ್ಸು ಮಣ್ಣನ್ನ ತುಂಬಾ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ, ಅವಾಗ ಯಾವುದೇ ಮಳೆ ಬಂದ್ರೂ ಮಣ್ಣು ಕೊಚ್ಚೋಗ ಸಾಧ್ಯತೆ ಇರಲ್ಲ. ಎಲ್ಲಾ ತರದ ಹೆಲ್ಪು ನಮಗೆ ಮರಗಳಿಂದಾನೆ ಸಿಗೋದು. ನೀರನ್ನ ಹೀರ್ಕೊಳ್ಳುತ್ತೆ, ಮಣ್ಣನ್ನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಅದರಿಂದ ನಮಗೆ ಎರೋಜನ್ ಆಗಲ್ಲ. ಎರೋಜನ್ ಆದ್ರೆ ನಿಮ್ಗೆ ಗೊತ್ತಿರಂಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಗಲ್ಲಿ ಫಾರ್ಮೇಶನ್ ಆಗುತ್ತೆ, ಅದೆಲ್ಲ ತಡೆಯೋದು ಸಹ ನಮಗೆ ಮರಗಳು. ಅದಕ್ಕೋಸ್ಕರನೇ ನಾವು ಚಾನಲ್ ಸೈಡು ಗಲ್ಲಿ ಫಾರ್ಮೇಶನ್ ಆಗಬಾರ್ದು ಅಂತೇಳಿ ಕೆನಾಲ್ ಸೈಡ್ ಪ್ಲಾಂಟೇಶನ್, ರೋಡ್ ಸೈಡ್ ಪ್ಲಾಂಟೇಶನ್ ಇದೆಲ್ಲ ತಗೊಳ್ಳೋದು ಅದೇ ಕಾರಣಕ್ಕೋಸ್ಕರ. ಇಷ್ಟೆಲ್ಲ ಗೊತ್ತಿದ್ರು ಮರ ಕಡ್ದ್ಬಿಟ್ಟು ಪ್ಲಾಂಟೇಶನ್ ಮಾಡೋದಕ್ಕೆ, ಅಲ್ಲೇ ನ್ಯಾಚುರಲ್ ಆಗಿ ಬೆಳಿತಿರೋ ಮರನ ಯಾಕೆ ಉಳಿಸ್ಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಪ್ರಕೃತಿ ತನ್ನ ವೇನ ತಾನೇ ಹುಡುಕೊಳ್ಳುತ್ತೆ, ಬಟ್ ಅದನ್ನ ಡಿಸ್ಟರ್ಬ್ ಮಾಡ್ತಿರೋದೇ ಜನಗಳು. ಅದನ್ನ ನಿಲ್ಲಿಸ್ಬೇಕು ಅಂತ ನನ್ ಕೇಳ್ಕೊತೀನಿ. ಈಗ ಸಾಕಷ್ಟು ಅರಣ್ಯ ನಾಶದಿಂದ ಅಂದ್ರೆ ನಮ್ಮ ಕೃಷಿಯಲ್ಲಿ ಈಗ ಮಿತ್ರ ಪಕ್ಷಿಗಳು ಅಂತೀವಿ ನಾವು, ಹಕ್ಕಿ ಪಕ್ಷಿಗಳಿಗೆಲ್ಲ ಅವೆಲ್ಲ ನಾಶ ಆಗೋದ್ರಿಂದ ಕೃಷಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ತಪ್ಪಲ್ಲ. ಹೌದು, ಪಕ್ಷಿಗಳೇ ಅಂತ ಏನಲ್ಲ, ನಿಮಗೆ ಗೊತ್ತಿರಬಹುದು ಪಾಲಿನೇಷನ್ ಆಗೋದು ಯಾವ್ದ್ರಿಂದ ಅಂದ್ರೆ ಜೇನುಳ. ಜೇನುಳ ಇಲ್ಲ ಅಂದ್ರೆ ಯಾವ್ದೇ ತರದ್ದು ನಿಮಗೆ ಕೃಷಿ ಹಣ್ಣ್ ಬಿಡಲ್ಲ, ಕಾಯಿ ಬಿಡಲ್ಲ. ಕಾರಣ ಆಗೋದು ಜೇನು, ಹಕ್ಕಿ ಇಂಥವು, ಅವು ಯಾವ ಮಿತ್ರ ಕೀಟಗಳು. ಇದು ಯಾವಾಗ ಪಾಲಿನೇಷನ್ ಆಗುತ್ತೋ ಅದು ಒಂದು ಗಂಡು ಹೆಣ್ಣು ಸೇರಿದಾಗ್ಲೇನೆ ಮಗು ಹುಟ್ಟೋದು ಅಂತ ಗೊತ್ತಿರೋದು. ಅದೇ ತರ ಪೋಲನ್ ಗ್ರೈನ್ಸ್ ನ ಒಂದು ಮರದಿಂದ ತಂದು ಇನ್ನೊಂದು ಪೋಲನ್ಸ್ ಮೇಲೆ ಹಾಕೋದೇ ಇದು ಜೇನುಹುಳಗಳು. ಅದೇ ತರ ನಿಮ್ದು ಮರಗಳು ಹೆಚ್ಚು ಜಾಸ್ತಿ ಮಾಡಕ್ಕೋಸ್ಕರ ಪಕ್ಷಿಗಳು ಪ್ರಾಣಿಗಳು ಹಣ್ಣು ತಿಂತವೆ. ಹಣ್ಣು ತಿನ್ಬಿಟ್ಟು ಬೇರೆ ಕಡೆ ಹೋಗಿ ಇಕ್ಕೆ ಹಾಕೋದು ಈ ತರ ಎಲ್ಲ ಆಗುತ್ತೆ. ಅದರಿಂದ ಜರ್ಮಿನೇಷನ್ ಕೂಡ ಆಗುತ್ತೆ. ಅಲ್ಲೂ ಸಹ ಮಳೆ ಬಂದಾಗ ಜರ್ಮಿನೇಷನ್ ಆಗಿ ಅಲ್ಲೂ ಸಸ್ಯಗಳು ಮೈಗ್ರೇಷನ್ ಆಗಕ್ಕೆ ಹೆಲ್ಪ್ ಮಾಡೋದು ನಮ್ಮ ಪ್ರಾಣಿ ಪಕ್ಷಿಗಳೇ. ತೋಟಗಾರಿಕೆ ಬೆಳೆಗಳಲ್ಲಿ ಕೆಲವೊಂದು ಹುಳ ಬಿದ್ದಿರ್ತವೆ, ಬಾಲುಳ, ಅವನ್ನೆಲ್ಲ ಸರ್ವನಾಶ ಮಾಡ್ತವೆ ಈ ಹಕ್ಕಿ ಪಕ್ಷಿಗಳು. ಇದು ಒಂದು ರೈತರಿಗೆ ಒಳ್ಳೇದು ಅಂತ ಹೇಳ್ಬೋದು. ಹೌದೌದು, ಎಷ್ಟೋ ಪಕ್ಷಿಗಳು ಪ್ರಿಡೇಟರ್ಸ್ ಅಂತೀವಿ ನಾವು ಅದಕ್ಕೆ. ಈಗ ಒಂದು ಯಾವ್ದೋ ಹುಳ ಬರ್ತಿದ್ರೆ, ಅಲ್ಲಿ ಮಿಕ್ಸ್ಡ್ ಸ್ಪೀಸೀಸ್ ಇದ್ರೆ ಇನ್ನೊಂದು ಯಾವ್ದೋ ಪಕ್ಷಿನೋ ಬಂದು ಆ ಹುಳನ ತಿನ್ಕೊಳ್ಳುತ್ತೆ. ಅವಾಗ ಸೋಲ್ ಡ್ಯಾಮೇಜ್ ಅನ್ನೋದು ಏನಿರುತ್ತೆ, ಒಂದೇ ಕೀಟ ಇದ್ರೆ ಮಾತ್ರ ನಾಶ ಆಗೋದು. ಮಿಕ್ಸ್ಡ್ ಸ್ಪೀಸೀಸ್ ಇದ್ದಾಗ ನಾಶ ಆಗೋದು ಕಡಿಮೆ. ಎಷ್ಟು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತೀವಿ. ಇಂಟಿಗ್ರೇಟೆಡ್ ಮ್ಯಾನೇಜ್ ಅಂದ್ರೆ ಮಿಕ್ಸ್ಡ್ ಪ್ಲಾಂಟೇಶನ್. ಈಗ ಗೊಬ್ಬರ ಹಾಕ್ಬೇಕಾರನು ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಎಲ್ಲಾ ತರದ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದಾಗ ಅದಕ್ಕೆ ಇಂಟಿಗ್ರೇಟೆಡ್ ಅಂತೀವಿ. ಅದೇ ತರ ಎಲ್ಲಾ ತರ ಮಿಕ್ಸ್ ಸ್ಪೀಸೀಸ್ ಮಾಡಿದಾಗ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂತೀವಿ. ಆ ತರ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೋಲ್ ಪ್ರೇ ಪ್ರಿಡೇಟರ್ಸ್ ಇರ್ತವೆ. ಈಗ ಹುಳಗಳು ಟೀಕ್ ಅಲ್ಲಿ ಟೀಕ್ ಡಿಫೋಲಿಯೇಟರ್ಸ್ ಅಂತ ಒಂದು ಹುಳ, ಅದು ಪೂರ್ತಿ ಟೀಕ್ ಪ್ಲಾಂಟೇಶನ್ ಇದ್ರೆ ಎಲೆಗಳನ್ನೆಲ್ಲ ತಿನ್ಕಂತ ಹೋಗಿ ಪೂರ್ತಿ ಅಲ್ಲಿರೋ ಟೀಕ್ ಪ್ಲಾಂಟೇಶನ್ ನಾಶ ಆಗ್ಬಿಡುತ್ತೆ. ಅದ್ರ ಬದಲು ಮಧ್ಯೆ ಮಧ್ಯೆ ಬೇರೆ ಸ್ಪೀಸೀಸ್ ಇದ್ರೆ ಅದ್ ಬೇರೆ ಸ್ಪೀಸೀಸಿಗೆ ಅಟ್ಯಾಕ್ ಮಾಡಲ್ಲ, ಬರೇ ಟೀಗಿಗೆ ಮಾತ್ರ ಅಟ್ಯಾಕ್ ಮಾಡೋದು. ಅವಾಗ ಬೇರೆ ಸ್ಪೀಸೀಸ್ ಉಳ್ಕಂತವೆ. ಅಥವಾ ಇನ್ನೊಂದ್ ಯಾವ್ದೋ ಪಕ್ಷಿ ಪ್ರಾಣಿ ಬಂದ್ಬಿಟ್ಟು, ಪಕ್ಷಿ ಪ್ರಾಣಿ ಟೀಕ್ ಅಲ್ಲಿ ಇರಲ್ಲ, ನೀವು ನೋಡ್ದಂಗೆ ಅದೇ ಹಣ್ಣಿನ ಗಿಡದಲ್ಲಿ ಅದ್ರಲ್ಲೆಲ್ಲ ಜಾಸ್ತಿ ಇರುತ್ತೆ. ಅದು ಬಂದು ಆ ಕೀಟನ ತಿನ್ಕೊಂಡಾಗ ಡ್ಯಾಮೇಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಹೋಗಿ ಎಲ್ಲ ಸೋಲ್ ಪ್ಲಾಂಟೇಶನ್, ಈಗ ಟೀಕ್ ಪ್ಲಾಂಟೇಶನ್ ಅಂದ್ರೆ ಫುಲ್ ಟೀಕ್ ಪ್ಲಾಂಟೇಶನ್ ಈ ತರ ಹೋಗ್ಬಾರ್ದು, ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ನ ಮಾಡಕ್ಕೆ ಟ್ರೈ ಮಾಡಿ ಅಂತ. ಒಟ್ಟಾರೆ ಈ ಒಂದು ಭೂಮಿಯ ಸವಕಳಿಯನ್ನ ತಪ್ಪಿಸ್ಲಿಕ್ಕೆ ಈ ಒಂದು ಅರಣ್ಯ ಕೃಷಿ ಯಾವ ರೀತಿ ಸಹಕಾರ ಆಗುತ್ತೆ ಅಂತ ಹೇಳ್ತೀರಾ? ಈಗ ಗೊತ್ತಿರ್ಬೋದು ನಿಮಗೆ, ಜಾಸ್ತಿ ಫ್ಲಡ್ ಎಲ್ಲ ಆಗುತ್ತೆ. ಫ್ಲಡ್ ಎಲ್ಲ ಆದಾಗ ತಡೆಯೋದು ಮರನೇ. ಹೆಚ್ಚು ಮಳೆ ಬಂದಾಗ ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ ಮಣ್ಣೆಲ್ಲ. ಅವಾಗ ಮಣ್ಣಲ್ಲಿ ಟಾಪ್ ಲೇಯರ್ ಇರುತ್ತೆ, ಆ ಲೇಯರ್ ಅಲ್ಲೇ ಮಾತ್ರ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಫಲವತ್ತತೆ ಜಾಸ್ತಿ ಇರುತ್ತೆ. ಮಳೆ ಜೋರಾಗಿ ಬಂದಾಗ ಅದೆಲ್ಲ ಕೊಚ್ಕೊಂಡು ಹೋಗಿ ಅದರಲ್ಲಿರೋ ಫಲವತ್ತತೆ ಎಲ್ಲ ಕಮ್ಮಿ ಆಗುತ್ತೆ. ಅದ್ರ ಬದಲಿ ಮರಗಳನ್ನ ನೆಟ್ಟು ಆ ಫಲವತ್ತತೆನ ಯಾಕೆ ಜಾಸ್ತಿ ಮಾಡ್ಬಾರ್ದು ನಾವು? ಅದೇ ತರ ಮರಗಳನ್ನ ನೆಟ್ಟಾಗ ಅದು ಫಲವತ್ತತೆನ ಹಿಡ್ಕೊಳ್ಳೋದಲ್ದೆ ಅದ್ರ ಲೀಫ್ ಶೆಡ್ಡಿಂಗ್ ಟೈಮಲ್ಲಿ ಎಲೆಗಳನ್ನೆಲ್ಲ ಉದುರಿಸುತ್ತೆ. ಅದು ಅಲ್ಲೇ ಡಿಕಂಪೋಸ್ ಆಗ್ಬಿಟ್ಟು ಅದು ಕೂಡ ನ್ಯೂಟ್ರಿಯಂಟ್ ನ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಅದು ಒಂದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಕೃಷಿ ಸೈಡ್ ಅಲ್ಲಿ ಹಾಕಿದಾಗ ಅದ್ರ ಎಲೆಗಳು ಬಿದ್ದು ನಿಮ್ಮ ಜಮೀನಲ್ಲಿ ಡಿಕಂಪೋಸಿಷನ್ ಪ್ರೋಸೆಸ್ ಆಗಿ ಅಲ್ಲಿ ನ್ಯೂಟ್ರಿಯಂಟ್ ಹೆಚ್ಚು ಮಾಡಕ್ಕೂ ಸಹ ಅದೊಂದು ಅದ್ರ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈಗ ಕೃಷಿಯಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿ ಇತ್ತೀಚೆಗೆಲ್ಲ ನಮ್ಮ ಕೃಷಿಕರು ಸಾವಯವ ಕೃಷಿ ಮಾಡುವಂತವ್ರು ಮಾಡಿಕೊಳ್ತಾರೆ. ಅಂದ್ರೆ ಈ ತರ ಹಸಿರೆಲೆ ಗೊಬ್ಬರ ಮಾಡಿಕೊಳ್ಳುವಂತ ರೈತರು ಯಾವ ರೀತಿಯಾದಂತಹ ಒಂದು ಅರಣ್ಯ ಸಸಿಗಳನ್ನ ನಮ್ಮ ಕೃಷಿಯಲ್ಲಿ ಬೆಳಕೊಳ್ಬಹುದು ಅಂತ ಹೇಳ್ತಾರೆ? ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಈ ಹೆಬ್ಬೇವು ಬೇವು ಕೀಟನಾಶಕ ಶಕ್ತಿ ಇದೆ ಅದಕ್ಕೆ. ಬೇವಿನ ಹಿಂಡಿ ಹಾಕ್ತಾರಲ್ಲ ಹೊಲಕ್ಕೆಲ್ಲ, ಅದೆಲ್ಲ ಕೀಟನಾಶಕ ಶಕ್ತಿ ಇದೆ. ಅಂತದೆಲ್ಲ ಹಾಕಿದಾಗ ಅದರಲ್ಲಿ ನ್ಯೂಟ್ರಿಯಂಟ್ ಕಂಟೆಂಟ್ ಜಾಸ್ತಿ, ಎಲೆಗಳಲ್ಲಿ ನೈಟ್ರೋಜನ್ ಕಂಟೆಂಟ್ ಆಗ್ಲಿ ಪೊಟ್ಯಾಸಿಯಂ ಕಂಟೆಂಟ್ ಆಗ್ಲಿ ಇವೆಲ್ಲ ಸ್ವಲ್ಪ ಜಾಸ್ತಿ. ಅವು ಬೀಳೋದ್ರಿಂದ ಭೂಮಿಲೂ ಸಹ ನೈಟ್ರೋ ಎನ್ ಪಿ ಕೆ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಗಿಡಕ್ಕೂ ಸಹ ನ್ಯೂಟ್ರಿಯಂಟ್ ಸಿಗ್ಬಹುದು. ಯಾಕೆಂದ್ರೆ ಕೃಷಿಯಲ್ಲಿ ಬೆಳೆದಾಗ ಎಲ್ಲ ಗಿಡಗಳು ರೂಟ್ಸ್ ಇಂದಾನೆ ತನ್ನ ನ್ಯೂಟ್ರಿಯಂಟ್ಸ್ ನ ಎಳ್ಕೊಳ್ಳೋದು. ಮರಗಳಿಂದ ಭೂಮಿ ಸೌಲಭ್ಯತೆ ಹೆಚ್ಚಾದ್ರೆ ಈ ನ್ಯೂಟ್ರಿಯಂಟ್ಸ್ ಆಟೋಮೆಟಿಕ್ ಆಗಿ ತಮ್ಮ ಕೃಷಿ ಬೆಳೆಗೂ ಸಹ ಹೋಗುತ್ತೆ. ಈ ಅರಣ್ಯ ಕೃಷಿ ಮಾಡೋದ್ರಿಂದ ಅಂದ್ರೆ ಉಪಕಸುಬಾಗಿ ಹೈನುಗಾರಿಕೆ ಕುರಿ ಮೇಕೆ ಸಾಕಾಣಿಕೆ ಇಂತವೆಲ್ಲ ಮಾಡಬಹುದು ಅಂತ ಹೇಳ್ತೀರಿ? ಹೌದೌದು, ಕುರಿ ಮೇಕೆ ಸಾಕಾಣಿಕೆಗೂ ಈಗ ಫಾರ್ಡರ್ ಸಿಗ್ತಾ ಇಲ್ಲ ಅನ್ನೋದು ಒಂದು ರೀಸನ್ ಆಗಿದೆ. ಮರಗಳು ಬೆಳೆಸಿದ್ರೆ ಫಾರ್ಡರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವರಿಗೆ. ಪೂರ್ತಿ ಡ್ರೈ ರೀಜನ್ ಅಲ್ಲಿ ಒಂದ್ ಸ್ವಲ್ಪನಾರು ಫಾರ್ಡರ್ ಕಂಟೆಂಟ್ ಇದ್ರೆ ಹೆಲ್ಪ್ ಆಗುತ್ತೆ ಅವ್ರ ಮೇಕೆಗಳಿಗೆ ದನಗಳಿಗೆ ಸಾಕಲಿಕ್ಕೆ. ಮರಗಳಿಂದಾನೆ ಆಹಾರ ಸಿಗ್ತಿರ್ಬೇಕಾದ್ರೆ ಮರಗಳನ್ನ ಯಾಕೆ ಬೆಳೆಸಬಾರ್ದು? ಅದೊಂದು ಒಳ್ಳೇದೇ, ಎಲ್ಲಾ ತರದ್ದು ಯೂಸ್ ಆಗುತ್ತೆ ಮರಗಳನ್ನ ಬೆಳೆಸಿದ್ರೆ. ನೀವು ಯಾವ ತರಾನೇ ನೋಡಿ ಎಲ್ಲಾ ಯೂಸ್ ಆಗೋದು ಮರಗಳಿಂದಾನೆ, ಆದ್ರೆ ಮರಗಳನ್ನೇ ಬಿಡ್ತಾ ಇಲ್ಲ, ಎಲ್ಲರೂ ಕಟ್ ಮಾಡ್ತಾ ಇದಾರೆ, ಆತರ ಆಗ್ಬಾರ್ದು. ಈಗ ಕೆಲವೊಂದು ಅರಣ್ಯ ಮರಗಳನ್ನ ನಮ್ಮ ಕೃಷಿಕರು ಬೆಳೆಯೋದು ಯಾಕಪ್ಪ ಅಂತಂದ್ರೆ ಆದಾಯಕ್ಕಾಗಿ ಬೆಳೀತಾರೆ ಮೇಡಮ್. ಈಗ ಹಣ್ಣಿನ ಗಿಡಗಳು ಅಂತವಾದ್ರೆ ಅವ್ರೇನು ಹಣ್ಣು ಯೂಸ್ ಮಾಡ್ಕೊಂತಾರೆ, ಮಾರಾಟ ಮಾಡ್ತಾರೆ, ಹೆಚ್ಚು ಬೆಳೆದವು ಅಂತ ನಾವು ಅನ್ಕೊಳ್ಬಹುದು. ಈಗ ಆದಾಯಕ್ಕಾಗಿ ಅರಣ್ಯ ಸಸಿಗಳನ್ನ ಬೆಳೆದಾಗ ಮುಂದೆ ಒಂದಲ್ಲ ಒಂದಿನ ಒಂದು ಕಡಿದು ಮಾರಾಟ ಮಾಡಬೇಕಾಗುತ್ತೆ. ಅವಾಗ ಈಗ ನಿಮ್ಮ ಇಲಾಖೆಯಿಂದ ಏನಾದ್ರೂ ಸಮಸ್ಯೆಗಳು ಬರ್ತಾವೋ? ಈಗ ಮರ ಕಡಿಬಾರ್ದು ಅಂತೇಳಿ ಒಂದು ನಿಯಮ ಇರುತ್ತೆ. ನಿಯಮ ಇದೆ, ಆದ್ರೆ ಎಲ್ಲಾ ಸ್ಪೀಸೀಸ್ಗೂ ಇಲ್ಲ. ಅದರಲ್ಲಿ ಎಕ್ಸೆಂಪ್ಷನ್ ಸ್ಪೀಸೀಸ್ ಅಂತೇಳಿ 24 ಮರಗಳದ್ದು ಲಿಸ್ಟ್ ಇದೆ. ಅದರಲ್ಲಿ ಈ ಮಹಾಗನಿ ಹೆಬ್ಬೆವು ಕೂಡ ಹೌದು. ಅಂತ ಮಹಾಗನಿ ಹೆಬ್ಬೆವು, ಕ್ಯಾಶೂರಿನ, ಸಿಲ್ವರು ಇಂಥವನ್ನೆಲ್ಲ ಪರ್ಮಿಷನ್ ಬೇಕಾಗಿಲ್ಲ ಅದಕ್ಕೆಲ್ಲ. ಅದು ಪ್ಲೈವುಡ್ ಸ್ಪೀಸೀಸ್ ಆಗಿರುತ್ತೆ, ಅದನ್ನ ಪರ್ಮಿಷನ್ ಏನ್ ಬೇಡ, ಹಂಗೆ ಕಟಾವ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅದೇ ಒಂದೊಂದು ಸ್ಪೀಸೀಸ್ ಲೈಕ್ ತುಂಬಾ ಟಿಂಬರ್ ವ್ಯಾಲಿ ಜಾಸ್ತಿ ಇರೋಂಥದ್ದು ಟೀಕು, ಸ್ಯಾಂಡಲು, ಇವಕ್ಕೆಲ್ಲ ಪರ್ಮಿಷನ್ ಬೇಕು. ಅದನ್ನ ನೀವು ಪರ್ಮಿಷನ್ RTCಲಿ ಮೊದಲೇ ಸೇರಿಸ್ಕೊಳ್ಳಿ, ನಿಮ್ಮ ಪಹಣಿಲಿ ತಹಸೀಲ್ದಾರ್ ಕಚೇರಿಲಿ ಕೊಟ್ಟು ಅದು ಪಹಣಿಲಿ ಸೇರಿಸ್ತಾರೆ. ಅದನ್ನ ಸೇರಿಸ್ಕೊಂಡು ನೀವು ಅರಣ್ಯ ಇಲಾಖೆಗೆ ಅರ್ಜಿ ಹಾಕ್ಬೇಕು, ಈ ಇಷ್ಟು ಮರಗಳು ನಮ್ಮ ಹೊಲದಲ್ಲಿ ಇದಾವೆ, ಇಷ್ಟು ಕಟಾವ್ ಮಾಡ್ಬೇಕು ಅಂತ. ಅದೊಂದು ಪ್ರೊಸೆಸ್ಸೇ ಇದೆ. DC, AC, ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಈ ಮರನ ಕಟಾವ್ ಮಾಡ್ಬೋದು ಅಂತೇಳಿ ಅವ್ರು ಅನುಮತಿ ಕೊಡ್ತಾರೆ. ಅವಾಗ ಅದನ್ನ ಕಟಾವ್ ಮಾಡ್ಕೋಬಹುದು. ಆದ್ರೆ ಇಲ್ಲಿಗೆಲ್ಲ ಕಟ್ ಮಾಡಬೇಡಿ, ಯಾವ್ದೇ ನಿಮ್ ಜಮೀನಲ್ಲೇ ಆಗ್ಲಿ ಕಟ್ ಮಾಡ್ಬೇಕಾದ್ರೆ ಒಂದ್ ಪರ್ಮಿಷನ್ ತಗೊಳ್ಳಿ, ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಬೇಕಾಗುತ್ತೆ, ತಗೊಂಡ್ಬಿಟ್ಟು ಕಟಾವ್ ಮಾಡ್ಕೋಬಹುದು. ಅವರಿಗೋಸ್ಕರನೇ ಬೆಳ್ಕೊಂಡಿರೋದಕ್ಕೆ ಯಾವ್ದೇ ನಿಯಮ ಇಲ್ಲ, ಕಟ್ ಮಾಡಬೇಡಿ ಅಂತ ಏನಿಲ್ಲ, ಕೊಡ್ತಾರೆ ಪರ್ಮಿಷನ್, ಅದನ್ನ ಪರ್ಮಿಷನ್ ತಗೊಂಡು ಕಟಾವ್ ಮಾಡ್ರಿ ಅಂತ ಕೇಳ್ತೀವಿ. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಹೇಳ್ತಾರೆ, ಮೇಡಮ್ ನಾವು ಶ್ರೀಗಂಧ ಬೆಳೆಯಬಹುದು, ಅವೆಲ್ಲ ರಾತ್ರಿ ಬಂದು ಕಳ್ತನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಕೃಷಿ ಮಾಡುವಂತ ರೈತರು, ಅಂದ್ರೆ ಶ್ರೀಗಂಧ ಬೆಳೆಯುವಂತ ಕೃಷಿಕರಿಗೆ, ಅಂದ್ರೆ ನಿಮ್ಮ ಇಲಾಖೆಯಿಂದ ಏನಾದರೂ ಮರಗಳಿಗೆ ಏನಾದರೂ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆ ಇದೆಯಾ? ಆತರ ರಕ್ಷಣೆ ಇಲ್ಲ ಇಲಾಖೆಯಿಂದ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ್ದೋ ಒಂದ್ ಜಮೀನಲ್ಲಿ ಸ್ಯಾಂಡಲ್ ಇದ್ದಾಗ ಕಡ್ಕೊಂಡೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ರು ಬೆಳೆದ್ರೆ ಯಾಕೆ ಚಾನ್ಸಸ್ ಇರುತ್ತೆ? ಎಲ್ರು ಬೆಳಿರಿ, ಎಲ್ರೂ ಹೊಲದಲ್ಲೂ ಸ್ಯಾಂಡಲ್ ಇದ್ರೆ ಯಾರು ಜಮೀನಲ್ಲಿ ಹೋಗಿ ಕಟ್ ಮಾಡಕ್ ಸಾಧ್ಯ? ಎಲ್ಲಾ ಕಡೆ ಈಗ ಗೊತ್ತಿರಬಹುದು ಬೇವು ಯಾರು ಕದಿಯಲ್ಲ, ಆತರ ನಾವ್ ಯಾಕೆ ಸ್ಯಾಂಡಲ್ ಮಾಡಬಾರ್ದು? ಅದು ಕೂಡ ಜನಗಳ ಕೈಲೇ ಇದೆ, ಸ್ಯಾಂಡಲ್ ಎಲ್ಲ ಚೆನ್ನಾಗಿ ಬೆಳೆಸಿ, ಇದರಿಂದ ನಿಮಗೆ ಕದಿಯೋ ಪರಿಸ್ಥಿತಿನೂ ಬರಲ್ಲ ಅಂತ ಹೇಳ್ತೀನಿ. ಒಟ್ಟಾರೆ ಮೇಡಮ್, ಕೊನೆಯದಾಗಿ ನಮ್ಮ ಕೃಷಿಕರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಈ ಒಂದು ಅರಣ್ಯ ಕೃಷಿ ಬಗ್ಗೆ? ನನ್ನ ರಿಕ್ವೆಸ್ಟ್, ಎಲ್ಲರೂ ತಮ್ಮ ಜಮೀನಲ್ಲಿ ಗಿಡಗಳನ್ನು ಬೆಳೆಸಿ, ಜಮೀನಲ್ಲಿ, ಸರ್ಕಾರಿ ಜಮೀನಲ್ಲಿ, ಸ್ಕೂಲ್ಸ್, ಕಾಲೇಜು, ಈ ತರ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ಈ ಸ್ಮಶಾನಗಳಲ್ಲಿ, ಸ್ಮಶಾನಗಳಲ್ಲೂ ನಾವು ಅಲ್ಲೂ ಕೂಡ ನ್ಯೂಟ್ರಿಯೆಂಟ್ ಜಾಸ್ತಿನೇ, ಫಲವತ್ತೆ ಜಾಸ್ತಿ ಇರುತ್ತೆ. ಅಂತ ಜಾಗದಲ್ಲಿ ನೀವು ಮರಗಳನ್ನ ನೆಟ್ರೆ ಎಷ್ಟೋ ನಮಗೆ ಮೈಕ್ರೋ ಕ್ಲೈಮೇಟ್ ನ ಚೇಂಜ್ ಮಾಡುತ್ತೆ. ನೀವು ಹೋಗಿ ನೋಡಿ ಈಗ ಅರಣ್ಯದಲ್ಲಿ ಎಷ್ಟು ತಂಪಿರುತ್ತೆ, ಹೊರಗ್ ಬಂದ್ರೆ ಎಷ್ಟು ಹೀಟ್ ಆಗಿರುತ್ತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಮೈಕ್ರೋ ಕ್ಲೈಮೇಟ್ ಯಾವ ತರ ಚೇಂಜ್ ಆಗ್ತಾ ಇದೆ ಅಂತ. ಅದೆಲ್ಲ ನಾವು ಒಂದು ಆಲದ ಮರದ ಕೆಳಗೆ ಎಷ್ಟೋ ತಂಪಿರುತ್ತೆ, ಅರಳಿ ಮರ, ಆಲದ ಮರ, ಬೇವಿನ ಮರ, ಎಲ್ಲ ಆಕ್ಸಿಜನ್ ನ ಜಾಸ್ತಿ ಕೊಡಂತ ಮರಗಳು. ನಾವ್ ಯಾಕೆ ಮೈಕ್ರೋ ಕ್ಲೈಮೇಟ್ ನ ಚೇಂಜ್ ಮಾಡಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬಾರ್ದು? ಹೆಚ್ಚು ಹೆಚ್ಚು ಮರಗಳನ್ನ ಬೆಳೆಸಿದಂಗೆ ಕ್ಲೈಮೇಟಿಕ್ ಕಂಡೀಷನ್ಸ್ ಕೂಡ ಜಾಸ್ತಿ ಚೆನ್ನಾಗುತ್ತೆ. ಸೊ ಎಲ್ರೂ ತಮ್ಮ ಜಮೀನಲ್ಲಾಗ್ಲಿ, ನಿಮ್ ಮನೆ ಹತ್ರ ಆಗ್ಲಿ, ಮನೆ ಸುತ್ತ ಆಗ್ಲಿ, ಅಥವಾ ನಿಮ್ ಊರಲ್ಲಿರೋ ಸ್ಕೂಲ್ಸ್, ಕಾಲೇಜು ಅಂತ ಹತ್ರ ಎಲ್ಲ ಗಿಡ ನೆಡಕ್ಕೆ ಅರಣ್ಯ ಇಲಾಖೆಗಳಿಗೆ ಸಹಾಯ ಕೊಡಿ. ಹಾಗೆ ನಿಮ್ ಕೈಲಾದ್ರೆ ನೀವು ಕೂಡ ನೆಡಿ. ಗಿಡ ನೆಟ್ರೆ ಏನೋ ಒಂದ್ ಪುಣ್ಯದ ಕೆಲಸ ಅಂತಾರೆ, ಅದೇ ಗಿಡ ಕಡಿದ್ರೆ ಒಂದ್ ಪಾಪದ ಕೆಲಸ ಅಂತಾರೆ. ಅದೇ ತರ ಗಿಡ ನೆಡ್ರಿ ಅಂತ ಕೇಳ್ಕೊತೀನಿ. ಒಳ್ಳೇದು ಮೇಡಮ್, ಇಲ್ಲೇ ತನಕ ಈ ಒಂದು ಅರಣ್ಯ ಕೃಷಿ ಬಗ್ಗೆ ನಮ್ಮ ಕೃಷಿಕರಿಗೆ ಮಾಹಿತಿ ಒದಗಿಸಿಕೊಟ್ಟಿದ್ದೀರಾ. ಇವತ್ತಿನ ದಿನದಲ್ಲಿ ಅರಣ್ಯ ಕೃಷಿ ಏಕೆ ಮಾಡಬೇಕಾಗುತ್ತೆ, ಅರಣ್ಯ ಕೃಷಿಯಿಂದ ಕೃಷಿಗೆ ಏನು ಅನುಕೂಲ ಆಗುತ್ತೆ, ಒಟ್ಟಾರೆ ವಿಚಾರಗಳನ್ನ ಇವತ್ತ ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತನಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ. ಅರಣ್ಯ ಕೃಷಿಯ ಮಹತ್ವ ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ TR ಅಮೃತ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಇಂದಿನ ಮಾರುಕಟ್ಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,515 ರೂಪಾಯಿಗಳು, ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 6,461 ರೂಪಾಯಿಗಳು, ನೆಲಗಡಲೆ 2,400 ರೂಪಾಯಿಗಳಿಂದ 6,466 ರೂಪಾಯಿಗಳು, ಜೋಳ ಹೈಬ್ರಿಡ್ 1,560 ರೂಪಾಯಿಗಳಿಂದ 1,625 ರೂಪಾಯಿಗಳು, ರಾಗಿ 1,980 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಸೂರ್ಯಕಾಂತಿ 2,500 ರೂಪಾಯಿಗಳಿಂದ 7,082 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಆಪಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ 47,919 ರೂಪಾಯಿಗಳಿಂದ ಗರಿಷ್ಠ 48,329 ರೂಪಾಯಿಗಳು, ಬೆಟ್ಟೆ ಅಡಿಕೆ 37,439 ರೂಪಾಯಿಗಳಿಂದ 37,879 ರೂಪಾಯಿಗಳು, ಕೆಂಪುಗೋಟು ಅಡಿಕೆ 31,709 ರೂಪಾಯಿಗಳಿಂದ 32,110 ರೂಪಾಯಿಗಳು, ರಾಶಿ ಅಡಿಕೆ 47,049 ರೂಪಾಯಿಗಳಿಂದ 47,889 ರೂಪಾಯಿಗಳು, ಹತ್ತಿ 2,500 ರೂಪಾಯಿಗಳಿಂದ 12,810 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ರಾಶಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ 46,399 ರೂಪಾಯಿಗಳಿಂದ ಗರಿಷ್ಠ 47,399 ರೂಪಾಯಿಗಳು, ಕರಿಮೆಣಸು 39,319 ರೂಪಾಯಿಗಳಿಂದ 40,219 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಮೆಕ್ಕೆಜೋಳ ಹಳದಿ ಪ್ರತಿ ಕ್ವಿಂಟಲ್ಗೆ 1,613 ರೂಪಾಯಿಗಳಿಂದ ಗರಿಷ್ಠ 1,983 ರೂಪಾಯಿಗಳು, ಸೇಬು 8,000 ರೂಪಾಯಿಗಳಿಂದ 9,000 ರೂಪಾಯಿಗಳು, ಬೂದುಕುಂಬಳಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಬಾಳೆಹಣ್ಣು 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಪಚ್ಚಬಾಳೆ 1,000 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಹುರುಳಿಕಾಯಿ 1,600 ರೂಪಾಯಿಗಳಿಂದ 2,200 ರೂಪಾಯಿಗಳು, ಬೀಟ್ರೂಟ್ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು, ಹಾಗಲಕಾಯಿ 600 ರೂಪಾಯಿಗಳಿಂದ 800 ರೂಪಾಯಿಗಳು, ಸೋರೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಬದನೆಕಾಯಿ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಗೋರಿಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಎಲೆಕೋಸು 300 ರೂಪಾಯಿಗಳಿಂದ 500 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಕ್ಯಾರೆಟ್ 2,200 ರೂಪಾಯಿಗಳಿಂದ 2,600 ರೂಪಾಯಿಗಳು, ಹೂಕೋಸು 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಸಪೋಟ 1,000 ರೂಪಾಯಿಗಳಿಂದ 1,800 ರೂಪಾಯಿಗಳು, ಸೌತೆಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ನುಗ್ಗೆಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಬೆಳ್ಳುಳ್ಳಿ 3,600 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ದ್ರಾಕ್ಷಿ 2,500 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಅವರೆಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 600 ರೂಪಾಯಿಗಳಿಂದ 800 ರೂಪಾಯಿಗಳು, ಕರ್ಬೂಜ ಕನಿಷ್ಠ ಮತ್ತು ಗರಿಷ್ಠ 1,200 ರೂಪಾಯಿಗಳು, ನವಿಲುಕೋಸು 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಬೆಂಡೆಕಾಯಿ 1,200 ರೂಪಾಯಿಗಳಿಂದ 1,400 ರೂಪಾಯಿಗಳು, ನಿಂಬೆಹಣ್ಣು ಕನಿಷ್ಠ ಮತ್ತು ಗರಿಷ್ಠ 1,000 ರೂಪಾಯಿಗಳು, ಮಾವಿನ ಹಣ್ಣು ಕನಿಷ್ಠ ಮತ್ತು ಗರಿಷ್ಠ 1,200 ರೂಪಾಯಿಗಳು, ಮೋಸುಂಬಿ 2,000 ರೂಪಾಯಿಗಳಿಂದ 2,800 ರೂಪಾಯಿಗಳು, ಈರುಳ್ಳಿ 500 ರೂಪಾಯಿಗಳಿಂದ 1,700 ರೂಪಾಯಿಗಳು, ಕಿತ್ತಳೆ 2,300 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಪಪ್ಪಾಯಿ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು, ಅನಾನಸ್ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಆಲೂಗಡ್ಡೆ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು, ಸುವರ್ಣಗೆಡ್ಡೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ತೊಂಡೆಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಟೊಮ್ಯಾಟೊ 600 ರೂಪಾಯಿಗಳಿಂದ 800 ರೂಪಾಯಿಗಳು, ಕಲ್ಲಂಗಡಿ 1,400 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಸಜ್ಜೆ ಹೈಬ್ರಿಡ್ 1,533 ರೂಪಾಯಿಗಳಿಂದ ಗರಿಷ್ಠ 1,811 ರೂಪಾಯಿಗಳು, ಹೆಸರುಕಾಳು 3,015 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಜೋಳ 1,319 ರೂಪಾಯಿಗಳಿಂದ 2,309 ರೂಪಾಯಿಗಳು ಗರಿಷ್ಠವಾಗಿದೆ, ಮೆಕ್ಕೆಜೋಳ 1,960 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ನವಣೆ ಹೈಬ್ರಿಡ್ 2,469 ರೂಪಾಯಿಗಳಿಂದ 2,769 ರೂಪಾಯಿಗಳು, ಸೂರ್ಯಕಾಂತಿ 4,239 ರೂಪಾಯಿಗಳಿಂದ 7,149 ರೂಪಾಯಿಗಳು. ಹರಪನಹಳ್ಳಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಮೆಕ್ಕೆಜೋಳ 1,960 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ರೈತ ಬಾಂಧವರೇ, ಇದು ಇಂದಿನ ಮಾರುಕಟ್ಟೆ ಧಾರಣೆ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ. ನಾಕ್ ಮುಹ್ ಕೋ ಮಾಸ್ಕ್